ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಇಪ್ಪತ್ತನೇ ತಾರೀಕು ಮೇ 1883 ವೈಶಾಖ ಶುಕ್ಲ ಚತುರ್ದಶಿ ಭಾನುವಾರ. ಮಾಸು ಮಾಷೆಯ ಬರಿತಾನೆ. ಇಂದು ರಾಮಚಂದ್ರ ದತ್ತನ ಮನೆಯಲ್ಲಿ ಕೀರ್ತನೆ ನಡೆಯುತ್ತಿದೆ. ಪರಮಾಂಸರು ಅಲ್ಲಿಗೆ ಬಂದಿದ್ದಾರೆ. ಗಾಯಕ ವರ್ಣಿಸುತ್ತಿದ್ದಾನೆ. ಶ್ರೀ ರಾಧೆ ಶ್ರೀಕೃಷ್ಣನ ವಿರಹದಿಂದ ಯಾವ ರೀತಿಯಾಗಿ ದುಃಖಕ್ಕೆ ಈಡಾಗಿದ್ದಾಳೆ ಎಂಬುದನ್ನು ರಾಧೆ ತನ್ನ ಸಖಿಯಲಿಗೆ ಹೇಳುತ್ತಿದ್ದಾಳೆ. ನನ್ನ ಬಾಲ್ಯಾವಸ್ಥೆಯಿಂದಲೇ ಶ್ರೀಕೃಷ್ಣನ ದರ್ಶನ ಮಾಡಬೇಕೆಂದು ಬಹಳ ಕಾತರಳಾಗಿದ್ದೆ. ಶ್ರೀಕೃಷ್ಣನನ್ನು ಎಂದಿಗೆ ನೋಡೇನು ಎಂದು ದಿನಗಳನ್ನು ಎಣಿಸಿ ಎಣಿಸಿ ಬೆರಳ ಉಗುರು ಸವೆದೇ ಹೋಗಿವೆ. ನೋಡಿ, ಒಮ್ಮೆ ಆತ ನನಗೆ ಹೂವಿನ ಹಾರ ಕೊಟ್ಟ. ಅದು ಒಣಗಿ ಹೋಗಿಬಿಟ್ಟಿದೆ. ಆದರೂ ನಾನು ಅದನ್ನು ಬಿಸಾಡಲಿಲ್ಲ. ಕೃಷ್ಣನೆಂಬ ಚಂದ್ರ ಈಗ ಎಲ್ಲಿ ಉದಯಿಸಿದ್ದಿರಬಹುದು? ನನ್ನ ಅಭಿಮಾನವೆಂಬ ರಾಹುವಿಗೆ ಹೆದರಿ ನನ್ನ ಹೃದಯಾಕಾಶವನ್ನು ಬಿಟ್ಟು ಹೊರಟು ಹೋಗಿದ್ದಾನೆಯೇ? ಅಯ್ಯೋ, ಆತನ ದರ್ಶನ ಮಾಡುವ ಸುಯೋಗ ಮತ್ತೊಮ್ಮೆ ದೊರಕುತ್ತದೆಯೇ? ಹೇ ಪ್ರಾಣವಲ್ಲಭ ಕೃಷ್ಣ, ನನ್ನ ಹೃದಯ ತಣಿತು ತೃಪ್ತಿಯಾಗುವಂತೆ ನಿನ್ನನ್ನು ನಾನು ಎಂದೂ ದರ್ಶನ ಮಾಡಲಾಗಲಿಲ್ಲವಲ್ಲ. ನನಗಿರುವುದು ಒಂದೇ ಒಂದು ಜೊತೆ ಕಣ್ಣು, ಅವು ರೆಪ್ಪೆ ಹೊಡೆಯುವುದರಿಂದ ನನಗೆ ನಿನ್ನ ಅನಿಮಿಷ ದರ್ಶನ ದೊರೆಯುತ್ತಿಲ್ಲ. ಸಾಲದುದಕ್ಕೆ ಪ್ರೇಮಾಶ್ರುವೂ ಧಾರಾಕಾರವಾಗಿ ಸುರಿಯುವುದರಿಂದ ನನ್ನ ಪ್ರಾಣವಲ್ಲಭನ ದರ್ಶನ ನನಗೆ ಸಾಕೆನ್ನುವಷ್ಟು ದೊರೆಯುತ್ತಿಲ್ಲ. ಆತನ ತಲೆಯ ಮೇಲಿರುವ ನವಿಲುಗರಿ ಸ್ಥಿರ ಮಿಂಚಿನಂತಿದೆ. ನವಿಲುಗಳು ಶ್ರೀಕೃಷ್ಣನ ನೀಲ ಮೇಘ ಸದೃಶ ರೂಪವನ್ನು ಕಂಡು ಗರಿಗೆದರಿ ಆನಂದದಿಂದ ನರ್ತಿಸುತ್ತಿದ್ದುವು. ಸಖಿಯರಿರ, ಇನ್ನು ಈ ಪ್ರಾಣವನ್ನು ಉಳಿಸಿಕೊಂಡಿರಲಾರೆ. ನಾನು ಸತ್ತ ನಂತರ ಈ ದೇಹವನ್ನು ತೆಗೆದುಕೊಂಡು ಹೋಗಿ ತಮಾಲ ವೃಕ್ಷದ ಕೊಂಬೆಗೆ ಕಟ್ಟಿಬಿಡಿ. ಇದರ ಮೇಲೆ ಶ್ರೀಕೃಷ್ಣ ನಾಮ ಬರೆದು ಬಿಡಿ ಅಂತ ಕೀರ್ತನಕಾರ ರಾಧೆಯ ಈ ವ್ಯಾಕುಲತೆಯನ್ನ ವರ್ಣಿಸ್ತಾ ಇದ್ದಾನೆ. ಈ ಬಗೆಯ ವ್ಯಾಕುಲತೆಯ ಮಾತುಗಳನ್ನ ನಾವು ಕೇಳೇ ಇಲ್ಲ ಅಂತನ್ಬಹುದು. ವ್ಯಾಕುಲತೆ, ಶ್ರೀರಾಮಕೃಷ್ಣರು ತಿಳಿಸಿಕೊಟ್ಟಂತಹ ಒಂದು ವಿಶೇಷವಾದ ಶಬ್ದ ವ್ಯಾಕುಲತೆ. ಈ ಹಿಂದೆಯೂ ಕೂಡ ಈ ವ್ಯಾಕುಲತೆ ಎಂಬ ಶಬ್ದ ಇತ್ತು. ಆದರೆ ವ್ಯಾಕುಲತೆ ಅಂತನ್ನೋದು ಭಗವಂತನ ಸಾಕ್ಷಾತ್ಕಾರಕ್ಕೆ, ಅದೂ ಕೂಡ ಈ ಕಲಿಯುಗದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಇರುವಂತಹ ಅತ್ಯಂತ ಪ್ರಧಾನವಾದ ಸುಲಭ ಉಪಾಯ ವ್ಯಾಕುಲತೆ ಅಂತನ್ನೋದಾಗಿ ತೋರಿಸಿಕೊಟ್ಟಿದ್ದಾರೆ. ಆ ವ್ಯಾಕುಲತೆ ರಾಧೆಯಲ್ಲಿಯೂ ಇತ್ತು. ರಾಧೆ ಶ್ರೀಕೃಷ್ಣನ ಧರ್ಮಪತ್ನಿ ಏನಲ್ಲ, ಆದರೆ ನಿಜವಾದ ಧರ್ಮಪತ್ನಿಯೇ ಅವಳು. ಧರ್ಮಸ್ವರೂಪಿಯಾದ ಪರಮಾತ್ಮನನ್ನ ಯಾರು ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಬೇಕು ಅಂತ ಇಷ್ಟಪಡ್ತಾರೋ ಅವರು, ಅವಳು ಅಂಥ ಅವಳು ಧರ್ಮಪತ್ನಿ ಆಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಕೃಷ್ಣ ಎಂತಹ ಆನಂದವನ್ನ ಒಂದಿಷ್ಟು ಕೊಟ್ಟು ಆಮೇಲೆ ತಪ್ಪಿಸಿಕೊಂಡು ಬಿಟ್ಟಿದ್ದಾನೆ. ಆಗಲೇ ವಿರಹ ವೇದನೆ ಅಂತ ಹೇಳ್ತಕ್ಕಂಥದ್ದು ಪ್ರಾರಂಭವಾಗೋದು. ಯಾವ ಅನುಭವವೂ ಇಲ್ಲದೆ ಇದ್ರೆ ಅದರ ವಿಚಾರ ಪ್ರತ್ಯೇಕ. ಒಂದಿಷ್ಟು ಅನುಭವ ಮಾಡಿಸಿಕೊಟ್ಟು ಒಂದು ಹೂವಿನ ಹಾರವನ್ನು ಕೊಟ್ಟು ಹೊರಟು ಹೋಗ್ಬಿಟ್ಟ. ಆ ಹೂವಿನ ಹಾರವನ್ನು ಕೊಟ್ಟ ಮಾತನ್ನು ಹೇಳ್ತಾಳೆ ಅವಳು ರಾಧೆ. ಆ ಹಾರ ಬಾಡಿ ಹೋದರೂ ಕೂಡ ಅದನ್ನ ಇಟ್ಕೊಂಡಿದ್ದಾಳೆ ಅವಳು. ಆ ಒಣಗಿದ ಹಾರವನ್ನು ನೋಡಿದಾಗ ಶ್ರೀಕೃಷ್ಣನ ಪರಮಾನಂದ ಅಂತ ಹೇಳ್ತಕ್ಕಂತಹದ್ದು ಸ್ಮರಣೆಗೆ ಬಂದು ಅವಳ ಆನಂದ ಹೆಚ್ಚುತ್ತದೆ. ಈ ಒಂದು ಸದ್ಭಾವವನ್ನು ಜಾಗೃತಗೊಳಿಸುವಂತಹ ಆ ಹಾರವನ್ನ ಅದೆಷ್ಟೇ ಒಣಗಿದ್ರೂ ಕೂಡ ಅವಳು ಅದನ್ನು ಬಿಡಲಾರಳು. ಹಾಗೆ ಒಂದಿಷ್ಟು ಆನಂದವನ್ನು ಕೊಟ್ಟ ಹಾಗೆ ಮಾಡಿ ಅವನು ಕಣ್ಮರೆಯಾದದ್ದು ಅವಳಲ್ಲಿ ಆ ವಿರಹ ವೇದನೆಯನ್ನು ಉಂಟು ಮಾಡಿದೆ. ಆ ವಿರಹ ವೇದನೆಯನ್ನು ಉಂಟು ಮಾಡಿದಂತಹ ಸಂದರ್ಭದಲ್ಲಿ ಅವಳ ಹೃದಯ ಆ ಪ್ರೇಮಸ್ವರೂಪಿಯಾದ ಕೃಷ್ಣನ ಕಡೆಗೆ ಹೇಗೆ ಹಾತೊರಿತಾ ಇದೆ ಹೇಳ್ತಾಳೆ. ಹೇ ಪ್ರಾಣವಲ್ಲಭ ಕೃಷ್ಣ, ನನ್ನ ಹೃದಯ ತಣಿದು ತೃಪ್ತಿಯಾಗುವಂತೆ ನಿನ್ನನ್ನು ನಾನು ಎಂದೂ ದರ್ಶನ ಮಾಡಲಾಗಲಿಲ್ಲವಲ್ಲ, ತೃಪ್ತಿಯಾಗುವಷ್ಟು ನೋಡಬೇಕಂತೆ. ನನಗಿರುವುದು ಒಂದೇ ಒಂದು ಜೊತೆ ಕಣ್ಣು, ಆ ಒಂದು ಕಣ್ಣಲ್ಲಿ ನಿನ್ನ ಅನಂತ ವ್ಯಕ್ತಿತ್ವವನ್ನು ಗ್ರಹಿಸಬೇಕಾಗಿದೆ, ನೋಡಬೇಕಾಗಿದೆ ಅಂತನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾಳೆ. ಈ ಒಂದು ಜೊತೆ ಕಣ್ಣು ಸಾಲದು ಅವನನ್ನು ನೋಡೋದಕ್ಕೆ ಅಂತ ಸಾಲದಕ್ಕೆ. ಆ ಕಣ್ಣುಗಳಿಗೆ ರೆಪ್ಪೆಗಳು ಬೇರೆ ಇವೆ. ಒಂದೇ ಸವನೆ ದುರುಗುಟ್ಟುಕೊಂಡು ನೋಡಿ ತೃಪ್ತಿ ಪಟ್ಕೊಳ್ಳೋಣ ಅಂತ ಹೇಳಿದ್ರೆ ಆಗ ಆಗ ಏನೋ ಧೂಳು ಬಂದೋ ಅಥವಾ ಸಹಜವಾದ ಕ್ರಿಯೆ ರೆಪ್ಪೆಗಳದ್ದು ಆಗಾಗ ಮುಚ್ಚುವಂತಹದ್ದು. ಆಗ ಮುಚ್ಚಿದ ಕ್ಷಣದಲ್ಲಿ ಅವನನ್ನು ಕಾಣೋದಕ್ಕೆ ಸಾಧ್ಯವಾಗುವುದಿಲ್ವಲ್ಲ. ಅವನ ಎದುರುಗಡೆ ಇದ್ರೂ ಕೂಡ ಈ ಹಾಳು ಕಣ್ಣು ರೆಪ್ಪೆಗಳ ದಶೆಯಿಂದಾಗಿ ಅವನನ್ನು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ. ಇದೆಂಥ ಒಂದು ವ್ಯಾಕುಲತೆ. ಆಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ, ಹೇಳ್ತಾಳೆ ಸಾಲದಕ್ಕೆ ಪ್ರೇಮಾಶ್ರವು ಧಾರಾಕಾರವಾಗಿ ಸುರಿಯೋದ್ರಿಂದ ನನ್ನ ಪ್ರಾಣವಲ್ಲಭನ ದರ್ಶನ ನನಗೆ ಸಾಕೆನಿಸುವಷ್ಟು ದೊರೆಯುತ್ತಿಲ್ಲವಲ್ಲ. ಪ್ರೇಮಾಶ್ರು ಕಣ್ಣಲ್ಲಿ ನೀರು ಬಂದ್ಬಿಡುತ್ತದೆ. ಶ್ರೀಕೃಷ್ಣನನ್ನು ನೋಡಿದ ತಕ್ಷಣ, ಸ್ವಲ್ಪ ಮಾತ್ರ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡುತ್ತದೆ. ನೀರು ತುಂಬಿದ ಕಣ್ಣಲ್ಲಿ ಅವನನ್ನು ನೋಡೋದು ಹೇಗೆ, ಮಂಜಾಗ್ಬಿಡುತ್ತದೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ ಇಲ್ಲಿ. ಆಮೇಲೆ ಆ ಕೃಷ್ಣನ ವರ್ಣನೆಯನ್ನು ಮಾಡಿಕೊಂಡು ಸಂತೋಷ ಪಡ್ತಾಳೆ. ಆ ನವಿಲು ಗರಿ, ಆ ನವಿಲು ಗರಿ ಹೇಗಿದೆಯಂತೆ, ಸ್ಥಿರ ಮಿಂಚಿನಂತೆ ಇದೆಯಂತೆ. ನಾವು ಯಾರು ಈ ತರಹ ನೋಡೇ ಇಲ್ಲ ಯಾವತ್ತೂ. ನಾವು ಆ ನವಿಲಿನ ಬಾಲದಲ್ಲಿರುವಂತಹ ಗರಿ ಇದೆಯಲ್ಲ ಅದನ್ನೇ ನೋಡಿ ಕೃಷ್ಣನಲ್ಲಿ ಅದನ್ನೇ ನೋಡ್ತಾ ಇದ್ದೇವೆ, ವಿನಃ ಸ್ಥಿರ ಮಿಂಚಿನ ಉಪಾಧಿಯಲ್ಲಿ ಅದು ಇತ್ತು ಅಂತ ನಾವು ಕಲ್ಪನೆ ಮಾಡಲೇ ಇಲ್ಲ, ನಮಗೆ ಹಾಗೆ ಕಾಣಿಸ್ಲೇ ಇಲ್ಲ. ಅದು ಸ್ಥಿರ ಮಿಂಚು ಅಂದ್ರೆ ಏನದು, ಮಿಂಚು ಝಳಪಿಸಿ ಮಾಯವಾಗಿಬಿಡ್ತು ಅಂತಂದ್ರೆ ಮರುಕ್ಷಣಕ್ಕೆ ಕತ್ತಲು, ಮೊದಲಿಗಿಂತ ಹೆಚ್ಚು ಕತ್ತಲು. ಮಿಂಚಿನ ಆ ಜಳಪನ್ನ ನಾವು ನೆನಪಿಟ್ಕೊಳ್ಬೇಕಲ್ಲದೆ ಆ ಮಿಂಚೆ ಕಾಣೋದಕ್ಕೆ ಸಿಗೋದಿಲ್ಲ, ಮಿಂಚೆ ಮಾಯವಾಗಿ ಹೋಗಿಬಿಟ್ಟಿರ್ತದೆ. ಮರುಕ್ಷಣಕ್ಕೆ ಅಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಗಾಢಾಂಧಕಾರ. ಇದು ನಮ್ಮ ಸ್ಥಿತಿ ಅಥವಾ ನಾವು ಕಾಣುವಂತಹ ಮಿಂಚಿನ ಸ್ಥಿತಿ. ಆದರೆ ಆ ಪುಂಚ, ಆ ನವಿಲು ಗರಿ ಸ್ಥಿರವಾದ ಮಿಂಚು, ಆ ಮಿಂಚು ಝಳಪಿಸಿ ಹಾಗೆ ನಿಂತರೆ ಯಾವ ರೀತಿಯ ಹೊಳಪನ್ನು ಕೊಡ್ತದೋ ಅಂತ ಹೊಳಪಂತೆ ಎಲ್ಲ ತೇಜೋಮಯ. ಶ್ರೀಕೃಷ್ಣ ಅಂತಂದ್ರೆ ಅಲ್ಲಿ ಮೃಣ್ಮಯ ಅಲ್ಲವೇ ಅಲ್ಲ, ತೇಜೋಮಯ. ಆದ್ರಿಂದ ಅವನ ನವಿಲು ಗರಿಯು ಕೂಡ ತೇಜೋಮಯ ಅಂತನ್ನೋದನ್ನ ಅಲ್ಲಿ ಸೂಚಿಸ್ತಾ ಇದ್ದಾಳೆ ಅವಳು. ಹಾಗೆ ಹೇಳ್ಬಿಟ್ಟಿದ್ದೆ ತನ್ನ ಸ್ನೇಹಿತೆಯರನ್ನ ಕರೆದು ಹೇಳ್ತಾಳೆ, ಓ ಸಖಿಯರಿರಾ, ಇನ್ನು ಈ ಪ್ರಾಣವನ್ನು ಉಳಿಸಿಕೊಂಡಿರಲಾರೆ. ಯಾತಕ್ಕೆ? ಶ್ರೀಕೃಷ್ಣನ ದರ್ಶನವಾಗ್ತಾ ಇಲ್ಲ, ಅವನೆಷ್ಟು ಕರೆದ್ರೂ ಕೂಡ ಬರ್ತಾ ಇಲ್ಲ. ಆದ್ರಿಂದ ನಾನಿನ್ನು ಬದುಕಿರೋದಕ್ಕೆ ಸಾಧ್ಯವಿಲ್ಲ, ನಾನು ಸಾಯೋದೇ ಖಂಡಿತ. ಸತ್ತ ಮೇಲೆ ಏನು ಮಾಡಬೇಕು ಅಂತ ಅನ್ನೋದನ್ನ ಮೊದಲೇ ಹೇಳ್ತಾ ಇದ್ದಾಳೆ. ನಾನು ಸತ್ತ ನಂತರ ಈ ದೇಹವನ್ನ ಅಲ್ಲಿ ಇಲ್ಲಿ ಹಾಕಬೇಡಿ. ತಮಾಲ ವೃಕ್ಷ, ಶ್ರೀಕೃಷ್ಣ ವಾರಗಿಕೊಂಡು ತ್ರಿಭಂಗಿಯಲ್ಲಿ ನಿಂತು ಕೊಳಲನ್ನು ಊದುವಂತಹ ಮರ ಹೊಂದಿದೆ ತಮಾಲ ವೃಕ್ಷ. ಆ ವೃಕ್ಷ ಕೃಷ್ಣನಿಗೆ ಬಹಳ ಇಷ್ಟ. ಕಾರಣ ಅವನ ಬಣ್ಣವೂ ಕಪ್ಪು, ಆ ಮರದ ಕಾಂಡವೂ ಕಪ್ಪು, ಆ ಕಪ್ಪಿನೊಂದಿಗೆ ಕಪ್ಪು ಸೇರಿ ಒಂದಾಗಿರೋದಕ್ಕೆ ಅವನಿಗೆ ಆಸೆಯೋ, ಅಥವಾ ಆ ನೆರಳು, ಅದರ ನೆರಳು ಬಹಳ ಅಧಿಕವಂತೆ, ದಟ್ಟವಾದ ನೆರಳು. ಬೃಂದಾವನದಲ್ಲಿ ಸೆಕೆ ಬಹಳ, ಆಗ ದಟ್ಟವಾದ ನೆರಳು ಬೇಕಾಗುತ್ತೆ. ಈ ತಮಾಲು ವೃಕ್ಷ ಅಂದ್ರೆ ಯಾವುದು ಅಂತನೋ ಪ್ರಶ್ನೆ ನಮಗೆ ಹೇಳ್ತದೆ. ನಾವು ಹಲವಾರು ಮರಗಳನ್ನೆಲ್ಲ ಕಂಡಿದ್ದೇವೆ, ಈ ತಮಾಲು ವೃಕ್ಷ ಅಂತ ಹೇಳುವ ಹೆಸರನ್ನೇ ಕೇಳಿಲ್ಲ. ಇನ್ನು ಆ ಮರವನ್ನೆಲ್ಲ ನೋಡಕ್ ಹೋಗೋದು ಅಂತ ನಾವು ಶಬ್ದಕೋಶವನ್ನು ಹುಡುಕಿ ನೋಡಿದ್ರೆ ಅದರಲ್ಲಿ ಬರೆದಿತ್ತು ಹೊಂಗೆ ಮರ ಅಂತ. ಇದನ್ನು ನಾನು ಆ ಅರ್ಥವನ್ನು ನಿಮಗೆ ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊನೆಗೆ ಹೇಗಾದರೂ ಸರಿಯೇ, ಕೊನೆಗೆ ಆ ಹೊಂಗೆ ಮರುವನ್ನಾದರೂ, ಯಾವಾಗಲೂ ಕಣ್ಣಿಗೆ ಬೀಳತಕ್ಕಂಥ ಹೊಂಗೆ ಮರುವನ್ನಾದರೂ ನೋಡಿ ನಮ್ಮ ಕೃಷ್ಣ ಒರಗಿಕೊಂಡ ಇದ್ದಂಥ ಮರ ಇದೆ ಅಂತ ತೃಪ್ತಿ ಪಟ್ಕೊಳ್ಬಹುದಲ್ಲ. ಕಣ್ಣಿ ಯಾವಾಗಲೂ ಸಿಗ್ತಾ ಇದೆ ಈ ಹೊಂಗೆ ಮರ, ಆದ್ರಿಂದ ಹೇಳೇ ಬಿಡೋಣ ಅಂತ ಹೇಳಿಬಿಟ್ಟೆ. ಹೊಂಗೆ ಮರ ಕೂಡ ಒಳ್ಳೆ ಮರವೇ ಅದು, ಅದರ ಎಣ್ಣೆ ಬಹಳ ಉಪಯೋಗ ಬರುತ್ತೆ. ಅಲ್ಲದೇನೆ ಅದರ ನೆರಳು ಬಹಳ ದಟ್ಟವಾದಂತಹ ನೆರಳು, ಅದರ ಹಸಿರು ಕೂಡ ಹಾಗೇನೆ ಅದ್ಭುತವಾದಂತಹ ಹಸಿರು. ಅಂತೂ ಈ ತಮಾಲ ವೃಕ್ಷದ ಕೊಂಬೆಗೆ ನನ್ನ ಶರೀರವನ್ನು ಕಟ್ಟಿಬಿಡಿ ಅಂತ ಹೇಳ್ತಾ ಇದ್ದಾಳೆ ರಾಧೆ. ಆಮೇಲೆ ಏನ್ ಹೇಳ್ತಾ ಇದ್ದಾಳೆ, ಅಷ್ಟಕ್ಕೆ ಅವಳ ಪ್ರೀತಿ ಪ್ರೇಮ, ಕೃಷ್ಣ ಪ್ರೇಮ ತಣಿಯಲಿಲ್ಲ. ಆ ಶರೀರವನ್ನು ಹಾಗೆ ಬಿಡಬೇಡಿ, ಆ ಶರೀರದ ಮೇಲೆ ಶ್ರೀಕೃಷ್ಣ ಅಂತ ಬರೆದು ಬಿಡಿ. ಒಂದು ನಿಜವಾದ ಪ್ರೇಮ ಅಂತ ಹೇಳ್ತಕ್ಕಂತಹದ್ದು ಬೆಳೆಯಿತು ಅಂತ ಹೇಳಿದ್ರೆ, ನಾವು ಪ್ರೇಮಿಸಿದಂತಹ ವ್ಯಕ್ತಿಗೋಸ್ಕರ ಏನ್ ಮಾಡೋದಕ್ಕೆ ಸಿದ್ಧರಾಗಿರ್ತೇವೆ ಅಂತ ಗೊತ್ತಾಗುತ್ತೆ. ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ನಮಗೆ ಭಗವಂತನಲ್ಲಿ ಭಕ್ತಿ ಇದೆ, ಭಕ್ತಿ ಇದೆ, ಭಕ್ತಿ ಇದೆ ಅಂತ ಹೇಳ್ತಾ ಇರ್ತೀವಿ. ಆದರೆ ಅದನ್ನು ಕಾರ್ಯಗತಗೊಳಿಸತಕ್ಕಂತಹ ವಿಶೇಷ ಸಂದರ್ಭಗಳೆಲ್ಲ ಬರುತ್ತವೆ. ಆ ಕಾರ್ಯಗತ, ಆ ಭಕ್ತಿಯನ್ನು ಕಾರ್ಯಗತಗೊಳಿಸುವಂತಹ ಸಂದರ್ಭದಲ್ಲಿ ಭಕ್ತಿ ಎಷ್ಟು ಆಣೆಯದ್ದು ಅಂತ ಅನ್ನೋದು ತೀರ್ಮಾನಕ್ಕೆ ಬರುತ್ತೆ. ಭಕ್ತಿಯಲ್ಲಿ ಯಾವಾಗಲೂ ತ್ಯಾಗ ಇರ್ತದೆ. ಪರಿಪೂರ್ಣವಾದ ತ್ಯಾಗ ಎಲ್ಲಿದೆಯೋ ಅಲ್ಲಿ ಪರಿಪೂರ್ಣವಾದ ಭಕ್ತಿ ಇದೆ ಅಂತ ಅರ್ಥ. ಲೆಕ್ಕಾಚಾರ ಹಾಕಿ ತ್ಯಾಗ ಮಾಡಿದಾಗ ಅಲ್ಲಿ ಲೆಕ್ಕಾಚಾರದ ಭಕ್ತಿ ಇದೆ ಅಂತ ಅರ್ಥ. ಇಲ್ಲಿ ರಾಧೆ ತನ್ನ ಪ್ರಿಯತಮನಾದ ಕೃಷ್ಣನಿಗಾಗಿ ಪ್ರಾಣವನ್ನೇ ಬಿಡುವುದಕ್ಕೆ ಸಿದ್ಧವಾಗಿದ್ದಾಳೆ. ಅಷ್ಟೇ ಅಲ್ಲದೆ ಆ ಶರೀರ ಅವನ ಸಂಪರ್ಕವುಳ್ಳಂತಹ ಆ ತಮಾಲ ವೃಕ್ಷಕ್ಕೆ ಅಂಟಿಕೊಂಡಿರಬೇಕು ಅಂತ ಬಯಸುವಂತಹದ್ದು. ಆ ತನ್ನ ಸತ್ತ ಶರೀರದ ಮೇಲೂ ಕೂಡ ಆ ಶ್ರೀಕೃಷ್ಣನ ಹೆಸರು ಬರೆದಿಡಲ್ಪಡಬೇಕು ಅಂತ ಅಪೇಕ್ಷಿಸುವಂತಹದ್ದು. ಇದೆಲ್ಲ ಪ್ರೀತಿಯ ಪರಾಕಾಷ್ಠೆ ಅಂತ ನಾವು ಗುರುತಿಸಬೇಕು. ಈ ಸಂದರ್ಭದಲ್ಲಿ ಪ್ರೀತಿಯ ರೀತಿ ಹೇಗಿರುತ್ತದೆ ಅಂತನ್ನೋದನ್ನೆಲ್ಲ ನಾವಿಲ್ಲಿ ಕಂಡುಕೊಳ್ಳಬೇಕಾಗುತ್ತದೆ. ಹೀಗೆ ಆ ಕೀರ್ತನಕಾರ ರಾಧೆಯ ಈ ವಿರಹ ವೇದನೆಯನ್ನು ಕುರಿತಾಗಿ ವರ್ಣಿಸಿದಾಗ, ಮತ್ತು ಶ್ರೀ ಕೃಷ್ಣನ ಹೆಸರನ್ನು ಬರೆದು ಬಿಡಿ ಅಂತ ಹೇಳಿದಂತಹ ರಾಧೆಯ ಮಾತನ್ನ ಕೇಳಿಕೊಂಡು ಹೇಳ್ತಾ ಇದ್ದಾರೆ, ಭಗವಂತನಿಗೂ ಆತನ ಹೆಸರಿಗೂ ಅಭೇದ, ಅದಕ್ಕಾಗಿಯೇ ರಾಧೆ ಹಾಗೆ ಹೇಳಿದ್ದು ಅಂದ್ಬಿಟ್ರು. ಒಂದು ಘನವಾದ ಸತ್ಯವನ್ನ ತತ್ವವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಇಲ್ಲಿ ಭಗವಂತನ ಹೆಸರಿಗೂ ಅವನಿಗೂ ಅಭೇದ ಅಂತ, ಅವನ ಬೇರೆ ಅವನ ಹೆಸರು ಬೇರೆ ಅಲ್ಲ. ಆದ್ರಿಂದಲೇನೆ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅಂತ ಪುರಂದರದಾಸರು ಹಾಡಿದ್ದು. ಆ ನಾಮ ಒಂದೇ ಎಷ್ಟೊಂದು ಕೆಲಸ ಮಾಡಿತು ಅಂತ ಅನ್ನೋದನ್ನ ಪುರಂದರದಾಸರು ಬಹಳ ಉದಾಹರಣೆಗಳನ್ನೆಲ್ಲ ಕೊಟ್ಟು ಹೇಳಿದ್ದಾರೆ. ಆದ್ರಿಂದ ಈ ನಾಮಕ್ಕೂ ನಾಮಿಗೂ, ನಾಮಕ್ಕೂ ನಾಮಿಗೂ ಯಾವ ಒಂದು ಭೇದವೂ ಇಲ್ಲ ಅಂತನ್ನುವ ಮಾತನ್ನ ನಾವು ಆ ಹಾಡಿನಲ್ಲಿ ಕೂಡ ಅರ್ಥ ಮಾಡಿಕೊಳ್ಬಹುದಾಗಿದೆ. ಅದನ್ನ ಶ್ರೀ ರಾಮಕೃಷ್ಣರು ಈ ರೀತಿಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ, ಯಾವ ಭೇದವೂ ಇಲ್ಲ ಅಂತ. ಇದನ್ನು ನಾವು ಒಂದೇ ಸಲಕ್ಕೆ ನುಂಗಿಬಿಡ್ತೇವೆ ಈ ಮಾತನ್ನ, ಹೌದು ಅಂತ. ಶ್ರೀರಾಮಕೃಷ್ಣರು ಹೇಳಿದ್ದಲ್ವೇ ಹೌದು, ಪುರಂದರದಾಸರು ಹೇಳಿದ್ದು ಬೇರೆ ಮಾತೇ ಇಲ್ಲ ಅಂತ. ಆದ್ರೆ ಹೇಗದು? ಭಗವಂತನಿಗೂ ಅವನ ಹೆಸರಿಗೂ ಭೇದ ಇಲ್ಲ ಅಂತಂದ ಮೇಲೆ ಆ ಭಗವಂತನ ಹೆಸರನ್ನು ನಾನು ಉಚ್ಚರಿಸಿದ ತಕ್ಷಣ ಅವನಲ್ಲಿ ಪ್ರತ್ಯಕ್ಷ ಆಗಬೇಕಾಗಿತ್ತಲ್ಲ. ವರಾರಿ ನಾಯಕರೇ ಅಂತ ಕರಿತೀನಿ ನಾನೀಗ, ಅವ್ರು ಬರಬೇಕಿಲ್ಲಿ, ಸುಬ್ರಾಯರೇ ಅಂತ ಕರಿತೀನಿ ನಾನು. ಹೆಸರಿಗೂ ಅವರಿಗೂ ಭೇದ ಇಲ್ಲ. ಪುಣ್ಯಕ್ಕೆ ಇಲ್ಲಿ ಸುಬ್ರಾಯರು ಇಲ್ಲ, ಅದರಿಂದ ಬರಲಿಲ್ಲ ಅವರು. ಅವ್ರು ನಿಜಕ್ಕೂ ಇಲ್ಲಿದ್ದಿದ್ರೆ ಎದ್ದು ಓಡಿ ಬರ್ತಿದ್ರು. ಹೆಸರಿಗೂ ಮತ್ತು ಆ ವ್ಯಕ್ತಿಗೂ ಅಭೇದ ಅಂತಾದಾಗ, ಆ ಹೆಸರನ್ನು ಕರೆದಾಗ ಆ ವ್ಯಕ್ತಿಯಲ್ಲಿ ಸಾಕ್ಷಾತ್ ಆಗಬೇಕು. ಶ್ರೀರಾಮಕೃಷ್ಣ ಅಭಿಪ್ರಾಯ ಅದು. ಆದರೆ ಇಲ್ಲಿ ನಾವು ಎಷ್ಟೊಂದು ಸತ್ಯ ಅವನ ಹೆಸರನ್ನ ಉಚ್ಚರಿಸ್ತೇವೆ, ಅವನ ಹೆಸರು ಬರುವುದಿಲ್ವಲ್ಲ, ಅವನ ವ್ಯಕ್ತಿತ್ವ ನಮ್ಮ ಎದುರಿಗೆ ಬರುವುದಿಲ್ವಲ್ಲ ಅಂತಂದ್ರೆ ಅಲ್ಲಿ ನಾವು ಆಲೋಚನೆ ಮಾಡಬೇಕು. ತೀವ್ರತೆ ತೀವ್ರತೆ ಅಂತ ಒಂದು ಶಬ್ದ ಇದೆ, ಏಕಾಗ್ರತೆ ಏಕಾಗ್ರತೆ ಅಂತ ಒಂದು ಶಬ್ದ ಇದೆ. ಈ ಏಕಾಗ್ರ ಚಿತ್ತನಾಗಿ ಕರಿಬೇಕಾಗ್ತದೆ. ಆ ಕಾಣದಿರುವ ಅವ್ಯಕ್ತವಾಗಿರುವ ಚೈತನ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರೆ, ಪ್ರತ್ಯಕ್ಷೀಕರಿಸಬೇಕಾದ್ರೆ, ಮೂರ್ತಿಮತ್ತಾಗಿಸಬೇಕಾದ್ರೆ, ಆ ಶಬ್ದದಲ್ಲಿ ಶಕ್ತಿಯನ್ನ ಆವಿರ್ಭವಿಸಿಕೊಳ್ಳಬೇಕಾಗ್ತದೆ ತಪಸ್ಸಿನ ಮೂಲಕ. ಇದಕ್ಕೆ ಒಂದು ಸರಿಯಾದ ಉದಾಹರಣೆ ಕೊಡಬೇಕು ಅಂತಂದ್ರೆ, ಶಸ್ತ್ರಗಳು ಅಸ್ತ್ರಗಳು ಅಂತಿವೆ, ಇದೆಲ್ಲ ಪುರಾಣ ಕಾಲದ್ದು. ಬ್ರಹ್ಮಾಸ್ತ್ರ, ವಾಯುವ್ಯಾಸ್ತ್ರ, ಅಗ್ನಿಯಾಸ್ತ್ರ ಇತ್ಯಾದಿ ಅಸ್ತ್ರಗಳೆಲ್ಲ ಇವೆ, ಅವುಗಳು ಶಸ್ತ್ರಗಳೆಲ್ಲ. ಶಸ್ತ್ರಗಳು ಅಂತಂದ್ರೆ ಲೋಹಗಳಿಂದ ತಯಾರಾದದ್ದು. ಅಸ್ತ್ರಗಳು ಅಂದ್ರೆ ಮಂತ್ರದಿಂದ ಸಿದ್ಧಿಸಿಕೊಂಡಂತಹವುಗಳು. ಪಾಶುಪತಾಸ್ತ್ರ ಇತ್ಯಾದಿ ಬಗೆ ಬಗೆಯ ಅಸ್ತ್ರಗಳ ಹೆಸರನ್ನೆಲ್ಲ ನಾವು ಕೇಳ್ತೇವೆ. ಅವರು ತಪಸ್ಸು ಮಾಡಿ ಆ ಅಸ್ತ್ರವನ್ನು ಸ್ವಾಧೀನಪಡಿಸಿಕೊಂಡಿರ್ತಾರೆ. ಒಂದು ದರ್ಭೆಯನ್ನೋ ಒಂದು ಹುಲ್ಲು ಕಣವನ್ನೋ ಕೈಯಲ್ಲಿ ಹಿಡಿದು ಅಭಿಮಂತ್ರಿಸಿದಾಗ ಆ ಅಸ್ತ್ರ ವ್ಯಕ್ತವಾಗುತ್ತದೆ, ಅದು ತನ್ನ ಕಾರ್ಯವನ್ನು ಮಾಡುವುದಕ್ಕೆ ಪ್ರವೃತ್ತವಾಗಿಬಿಡುತ್ತದೆ. ಹೀಗೆ ಆ ಒಂದು ಮಂತ್ರವನ್ನು ಹೇಳುವುದರ ಮೂಲಕ ಅಸ್ತ್ರವನ್ನೇ ಅಸ್ತಿತ್ವಕ್ಕೆ ಬರಿಸಬಹುದಂತೆ, ಜಡವಾದಂತಹ ಅಸ್ತ್ರವನ್ನೇ ಅಸ್ತಿತ್ವಕ್ಕೆ ಬರುವಂತೆ ಮಾಡಬಹುದಂತೆ, ಇನ್ನು ಚೈತನ್ಯಮಯನಾದ ಆ ಪರಮಾತ್ಮನನ್ನ ಎದುರುಗಡೆ ನಿಲ್ಲುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ವೇ? ಸಾಧ್ಯ ಇದೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅಭೇದ ಅಂತ. ಶ್ರೀರಾಮಕೃಷ್ಣರು ಕೂಡ ಸಾಧನೆಗೆ ಮೊದಲು, ಸಾಧನೆಯ ಪ್ರಾರಂಭದಲ್ಲಿ, ಸಾಧನೆಯ ಮಧ್ಯದಲ್ಲೂ ಕೂಡ ಎಷ್ಟೇ ಸತ್ತಿ ಕಾಳಿ ಕಾಳಿ ಕಾಳಿ ಅಂತ ಹೇಳಿದರೂ ಕೂಡ ಆ ಕಾಳಿ ಗಾಳಿಪಾಲಾಗಿಯೇ ಇದ್ಲು. ಯಾವಾಗ ಅವರಲ್ಲಿ ತೀವ್ರತೆ ಏಕಾಗ್ರತೆ ಒಂದು ಪರಿಪೂರ್ಣ ಮಟ್ಟಕ್ಕೆ ಮುಟ್ಟಿತೋ ಆಗ ಕಾಳಿ ಪ್ರತ್ಯಕ್ಷಳಾಗುತ್ತಾಳೆ. ಅದನ್ನೇ ಸಾಕ್ಷಾತ್ಕಾರ ಅಂತ ಕರೆಯುವುದು. ಆಮೇಲೆ ಯಾವಾಗ ಕಾಳಿ ಅಂತ ಕರೆದ್ರೆ ಆ ತಕ್ಷಣವೇ ಅವಳು ಪ್ರತ್ಯಕ್ಷ. ಹಾಗೆ ಸಿದ್ಧಿಸಿಕೊಂಡಂತಹ ಶಬ್ದ ಅದು. ಆ ಶಬ್ದ ಕಾಳಿ ಅಂತೇಳ್ತಕ್ಕಂತಹ ಶಬ್ದಕ್ಕೂ ಆ ನಿಜವಾದ ಕಾಳಿಗೂ ಯಾವುದೇ ಬಗೆಯ ಭೇದವು ಅಲ್ಲಿ ಇರೋದಿಲ್ಲ. ಆ ಸ್ಥಿತಿಯವರೆಗೆ ನಮ್ಮನ್ನು ನಾವು ತಂದುಕೊಳ್ಬೇಕಾಗುತ್ತೆ. ಅಲ್ಲಿಯವರೆಗೆ ಸರ್ತಿ. ಅದಕ್ಕೋಸ್ಕರವೇ ನಮಗೆ ಉಪದೇಶ ಮಾಡಿದಂತಹ ಮಂತ್ರದಲ್ಲಿ ಆ ಶಕ್ತಿ ಇದೆ, ಅದನ್ನು ಜಪಿಸುವುದರ ಮೂಲಕ ಅದನ್ನು ಸಿದ್ಧಿಸಿಕೊಳ್ಳಬೇಕಾಗುತ್ತದೆ ಅಂತನ್ನೋದೇ ನಮ್ಮ ಗುರುಗಳು ನಮಗೆ ಮಾಡಿದಂತಹ ಉಪದೇಶ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಇದೆ. ಯಾವಾಗ ಶ್ರೀರಾಮಕೃಷ್ಣರೇ ಆಗ್ಬಹುದು, ಪುರಂದರದಾಸರೇ ಆಗ್ಬಹುದು, ಇನ್ಯಾವ ಅವತಾರ ಪುರುಷರೇ ಆಗ್ಬಹುದು, ಸಾಧು ಸಂತರೇ ಆಗಿರ್ಬಹುದು, ಈ ಕುರಿತಾಗಿ ನಾಮಕ್ಕೂ ನಾಮಿಗೂ ಅಭೇದ ಅಂತನೋ ವಾಕ್ಯವನ್ನು ಹೇಳಿದಾಗ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿದ್ರೆ, ನಾವು ಆ ಭಗವನ್ ನಾಮವನ್ನು ಉಚ್ಚರಿಸಿದಾಗ ಖಂಡಿತವಾಗಿಯೂ ಅವನು ಅಲ್ಲಿ ಆವಿರ್ಭಾವ ಆಗಿರ್ತಾನೆ. ಆದರೆ ನಮ್ಮ ಅಜ್ಞಾನದಿಂದಾಗಿ ನಮಗೆ ಅದು ಕಾಣೋದಿಲ್ಲ. ನಮ್ಮ ಅಜ್ಞಾನ, ಆದರೆ ಅವನಿಗೇನು ಅಜ್ಞಾನ ಇಲ್ಲ. ಅವನಿಗೆ ಜ್ಞಾನ ಇದೆ, ನನ್ನನ್ನೇ ಕರೀತಾ ಇದ್ದಾನೆ, ನಾನಲ್ಲಿಗೆ ಹೋಗಬೇಕು ಹೋಗ್ತೇನೆ ಅಂತ ಹೋಗೇ ಹೋಗ್ತಾನೆ, ಅವನು ಅಲ್ಲಿ ಇದ್ದೇ ಇರ್ತಾನೆ. ಆದರೆ ಆ ಶ್ರದ್ಧೆಯಿಂದ ಕಾಣುವಂತಹ ಅಂತಃಚಕ್ಷುಸ್ಸು ಶ್ರದ್ಧಾಮಯವಾದ ಕಣ್ಣು ಬೆಳೆದಿರಬೇಕಾಗ್ತದೆ ನಮ್ಮಲ್ಲಿ. ಶ್ರೀರಾಮಕೃಷ್ಣ ಇದಕ್ಕೊಂದು ಒಳ್ಳೆಯ ಕತೆ ಹೇಳಿದ್ದಾರೆ. ಒಮ್ಮೆ ಒಬ್ಬರು ಗುರುಗಳು ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಶಿಷ್ಯರೇ ಬೇಕಾದಂತಹ ವಸ್ತುಗಳನ್ನೆಲ್ಲ ತರಬೇಕು ಅಂತ ಹೇಳಿದ್ದಾರೆ. ಅವರ ಶಿಷ್ಯರಲ್ಲಿ ಒಬ್ಬಳು ಸ್ತ್ರೀ ಭಕ್ತೆ, ಹಾಲಿನವಳು. ಅವಳು ತನ್ನ ಕಡೆಯಿಂದ ಒಂದು ತಂಬಿಗೆ ಹಾಲನ್ನ ತಂದುಕೊಟ್ಲು, ತನ್ನ ಒಂದು ಕಾಣಿಕೆ ಅಂತ ಹೇಳಬಹುದು ಅಥವಾ ಕಾಂಟ್ರಿಬ್ಯೂಷನ್ ಅಂತ ಹೇಳಬಹುದು. ಗುರುಗಳು ಆ ಒಂದು ತಂಬಿಗೆ ಹಾಲನ್ನ ನೋಡಿ ಶಿಷ್ಯಳನ್ನ ಬೈದುಬಿಟ್ರು, ಏನಿದು ದೊಡ್ಡ ಉತ್ಸವ ಮಾಡಬೇಕಾಗಿದೆ, ನಿನ್ನ ಕಡೆಯಿಂದ ಒಂದು ಗಡಿಗೆ ಹಾಲಾದರೂ ಬರಬಹುದು ಅಂತ ನಾನು ನಿರೀಕ್ಷಿಸಿಕೊಂಡಿದ್ರೆ ಒಂದು ತಂಬಿಗೆ ಹಾಲನ್ನು ತಂದೆಯಲ್ಲಿ ಇಟ್ಟಿದ್ಯಲ್ಲ, ನಿನ್ನಂಥವಳು ಬದುಕೋದಕ್ಕಿಂತ ಹೊಳೆ ಹಾರಿ ಸಾಯೋದು ಒಳ್ಳೆಯದು ಅಂತ ಅಂದ್ಬಿಟ್ರು. ಶ್ರೀರಾಮಕೃಷ್ಣ ಹೇಳುವ ಕತೆ ಇದು. ಆಕೆ ಗುರುಭಕ್ತಿಯಿಂದ ಕೂಡಿದಂಥವಳು. ಅವಳ ಗುರುಭಕ್ತಿ ಅಪಾರವಾದದ್ದು. ಗುರು ಯಾವ ವಾಕ್ಯವನ್ನು ಹೇಳಿದ್ರೆ ಅದು ಅವಳ ಪಾಲಿಗೆ ವೇದವಾಕ್ಯವಾಗಿರ್ತಿತ್ತು. ಆದ್ರಿಂದ ಯಾವಾಗ ಗುರುಗಳು ಹೇಳಿದ್ರೋ ನಿನ್ನಂಥವಳು ಹೊಳೆಗಿದ್ದು ಪ್ರಾಣ ತಿಕ್ಕೊಳ್ಳೋದೇ ಒಳ್ಳೆಯದು ಅಂತ, ಅವಳು ನೆಟ್ಟಿಗೆ ಅಲ್ಲೇ ಹತ್ತಿರದಲ್ಲಿ ಹರಿತಾ ಇದ್ದಂತಹ ಹೊಳೆಗೆ ಹೋದ್ಲು. ಗುರುಗಳು ಹೇಳಿದ್ರಲ್ಲ ಇನ್ನು ಪ್ರಾಣ ತೆಕ್ಕೊಳ್ಳೋಣ ಅಂತ. ಹೇ ನಾರಾಯಣ, ಗುರುಗಳ ಅಪ್ಪಣೆ ಆಗಿದೆ, ನನ್ನಂಥವಳು ಬದುಕಿ ಬಾಳೋದಕ್ಕಿಂತ ಹೊಳೆಗೆ ಹಾರಿ ಸಾಯೋದೇ ಒಳ್ಳೆದಂತೆ, ನೋಡಪ್ಪ ನೀನೇ ಗತಿ ಅಂತ ಹಾರ್ಕೊಳ್ಳಕ್ ಹೋದ್ರೆ ನಾರಾಯಣ ಪ್ರತ್ಯಕ್ಷನಾಗಿ ಹೇಳಿದ್ದಂತೆ, ಏನು ಚಿಂತೆ ಮಾಡಬೇಡ, ನೋಡು ಅಲ್ಲೊಂದು ಕೊಡ ಇಟ್ಟಿದ್ದೀನಿ, ಆ ಕೊಡದ ಹಾಲನ್ನು ತಗೊಂಡೋಗಿ ನಿಮ್ಮ ಗುರುಗಳಿಗೆ ಕೊಡು ಅಂತ. ಅವಳು ಸಂತೋಷದಿಂದ ಆ ಕೊಡ ಹಾಲನ್ನು ತಗೊಂಡೋಗಿ ಕೊಟ್ಟರೆ ಆ ಕೊಡವನ್ನು ಬಗ್ಸಿದ್ರೆ ಎಷ್ಟು ಬಗ್ಸಿದ್ರೂ ಕೂಡ ಹಾಲು ಮಾತ್ರ ಮುಗಿತಾನೆ ಇರಲಿಲ್ಲ, ಅಕ್ಷಯ ಪಾತ್ರೆ. ಗುರುಗಳಿಗೆ ಆನಂದವೂ ಆಯಿತು ಆಶ್ಚರ್ಯವೂ ಆಯಿತು. ಶಿಷ್ಯಳನ್ನು ಕೇಳ್ತಾರೆ, ಇದೆಲ್ಲಿಂದ ಸಿಕ್ತು ನಿನಗೆ ಹೇಳು, ನಾನು ಹೀಗೆ ನೀವು ಹೇಳಿದಂತೆ ಹೊಳೆಗೆ ಹಾರ್ಕೊಳ್ಳೋದಕ್ಕೆ ಹೋಗಿದ್ದೆ, ನಾರಾಯಣ ಪ್ರತ್ಯಕ್ಷನಾಗಿ ನನಗೆ ಈ ಕೊಡವನ್ನು ಕೊಟ್ಟ ಅಂತ. ಗುರುಗಳಿಗೆ ಸಂಶಯ ಆಯಿತು, ಸಾಧ್ಯ ಇದು, ಹೀಗಾಗೋದಕ್ಕೂ ಸಾಧ್ಯ ಉಂಟೆ, ಎಲ್ಲಿ ನನಗೆ ತೋರಿಸು, ನನಗೆ ತೋರಿಸಿದ್ರೆ ಮಾತ್ರ ನಾನು ನಂಬುತ್ತೇನೆ ಅಂತ. ಆಗಲಿ ಬುದ್ಧಿ, ಬನ್ನಿ ತೋರಿಸ್ತೀನಿ. ಹೊಳೆ ದಡಕ್ಕೆ ಕರ್ಕೊಂಡು ಹೋಗ್ತಾಳೆ. ಗುರುಗಳು ಕೇಳ್ತಾರೆ, ಎಲ್ಲಿ ನಿನ್ನ ನಾರಾಯಣ, ನಾರಾಯಣ ಎಲ್ಲಿದ್ದಾನೆ ಇವಳು ಹೇಳ್ತಾಳೆ, ನಾರಾಯಣ ನಮ್ಮ ಗುರುಗಳು ಬಂದಿದ್ದಾರೆ, ಅವರಿಗೆ ದರ್ಶನ ಕೊಡು. ನಾರಾಯಣ ಸಾಕ್ಷಾತ್ ಆಗ್ಬಿಟ್ಟ ಅಲ್ಲಿ. ಗುರುಗಳಿಗೆ ಹೇಳ್ತಾ ಇದ್ದಾಳೆ, ಗುರುಗಳೇ ನಾರಾಯಣ ಬಂದಿದ್ದಾನೆ ನೋಡಿ, ಎಷ್ಟು ಅದ್ಭುತವಾಗಿ ನಿಂತಿದ್ದಾನೆ. ಗುರುಗಳು ಹೇಳ್ತಾರೆ, ಏನು ನಾಟಕ ಆಡೋದಕ್ಕೆ ಯಾವಾಗ ಕಲಿತೆ ನೀನು? ನನಗೇನು ಕಾಣ್ತಾನೆ ಇಲ್ಲ, ಸುಮ್ಮನೆ ನಾರಾಯಣ ನಾರಾಯಣ ಅಲ್ಲಿ ನಿಂತ್ಕೊಂಡಿದ್ದೆ ಅಂತ ಹೇಳ್ತಾ ಇದೆಯಲ್ಲ. ಗುರುಗಳೇ ಖಂಡಿತವಾಗಿ ಇಲ್ಲೇ ಇದ್ದಾನೆ, ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ. ನಿನ್ನ ಮಾತನ್ನು ನಾನು ನಂಬೋದಕ್ಕಾಗೋದಿಲ್ಲ, ನಾನು ಕೂಡ ಕಾಣಬೇಕು, ಇಲ್ಲೇ ಇದ್ರೆ ನಾನು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಆಕೆ ಹೇಳಿದ್ಲಂತೆ, ನಾರಾಯಣ ದಯವಿಟ್ಟು ನಮ್ಮ ಗುರುಗಳಿಗೂ ಕೂಡ ದರ್ಶನ ಕೊಡಪ್ಪ, ಅವ್ರು ನಿನ್ನ ನೋಡದೆ ಇದ್ರೆ ನಂಬೋದಿಲ್ಲ ನನ್ನ ಮಾತನ್ನ, ನನ್ನನ್ನು ಸುಳ್ಳುಗಾರ್ತಿ ಅಂದ್ಬಿಡ್ತಾರೆ, ಖಂಡಿತವಾಗಿ ನೀನು ಅವರಿಗೆ ದರ್ಶನ ಕೊಡಲೇಬೇಕು ಅಂತ ಹೇಳಿ ಕೇಳ್ಕೊಂಡಾಗ ನಾರಾಯಣ ಕ್ಷಣಕಾಲ ದರ್ಶನವನ್ನು ಕೊಟ್ಟು ಮರುಕ್ಷಣಕ್ಕೆ ಮರೆಯಾದಂತೆ. ಗುರುಗಳಲ್ಲಿ ಅಜ್ಞಾನ ಇತ್ತು, ಶಿಷ್ಯಲ್ಲಿ ಜ್ಞಾನ ಇತ್ತು, ಗುರುವಿನಲ್ಲಿ ಅಶ್ರದ್ಧೆ ಇತ್ತು, ಶಿಷ್ಯಲ್ಲಿ ಶ್ರದ್ಧೆ ಇತ್ತು. ಆದ್ರಿಂದ ನಾರಾಯಣ ಅಂತಿರ್ತಕ್ಕಂಥ ನಾಮ ಉಚ್ಚಾರ ಆದ ತಕ್ಷಣವೇ ಅಲ್ಲಿ ಪ್ರತ್ಯಕ್ಷ. ನಾಮಕ್ಕೂ ರೂಪಕ್ಕೂ ಅಭೇದ, ಆದರೆ ಗುರುಗಳಲ್ಲಿ ಅಜ್ಞಾನ ಇತ್ತು, ಆದ್ರಿಂದ ಪ್ರತ್ಯಕ್ಷವಾಗಿದ್ರೂ ಕೂಡ ಕಾಣೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರಿಂದ ನಮ್ಮ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ನಾವು ಬೆಳೆಸಿಕೊಂಡಾಗ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತು ನಮ್ಮ ಅರಿವಿಗೆ ಬರುತ್ತದೆ, ಭಗವಂತನಿಗೂ ಅವನ ಹೆಸರಿಗೂ ಅಭೇದ ಅಂತ. ಅದಕ್ಕೋಸ್ಕರವೇ ಭಗವನ್ ನಾಮೋಚ್ಚಾರ ಮಾಡಿದ ತಕ್ಷಣ ಎಂತಹ ಅಶುದ್ಧಿಕರವಾದಂತಹ ಕ್ಷೇತ್ರವು ಶುದ್ಧವಾಗಿ ಬಿಡುತ್ತದೆ ಅಂತ ಮಾತಿದೆ. ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಕೊಂಡ್ರೂ ಕೂಡ ಮೈಲಿಗೆಯ ಭಾವನೆ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಕಿಂಚಿತ್ ಉಳಿದುಕೊಂಡಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹೋಗಲಾಡಿಸುವುದಕ್ಕಾಗಿ ಎಸ್ ಮರೇ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಯಾವಾಗ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಲಾಗ್ತದೋ ತಕ್ಷಣ ಒಳಗೂ ಹೊರಗೂ ಶುಚಿಯಾಗಿಬಿಡ್ತು ಅಂತ ಅರ್ಥ ಅಂತ. ಆದರೆ ಅಂತ ಒಂದು ಅಚಲ ವಿಶ್ವಾಸದಿಂದ ಆ ಮಾತನ್ನು ಹೇಳಬೇಕು, ಅದು ಬಹಳ ಮುಖ್ಯ. ಎಂತಹ ಮೈಲಿಗೆ ಆಗಿದ್ರೂ ಕೂಡ ನಾರಾಯಣನ ಹೆಸರನ್ನು ಹೇಳಿ ಭಗವನ್ ನಾಮೋಚ್ಚಾರ ಮಾಡಿ ನಾವು ಶುದ್ಧರಾಗಿದ್ದೇವೆ ಅಂತ ತಿಳಿದು ದೇವರ ಕೋಣೆಗೆ ಹೋಗೋದಕ್ಕೆ ಸಾಧ್ಯವಿದೆ. ಅದರಿಂದ ದೇವರಿಗೂ ಏನು ಕೋಪ ಬರೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅಲ್ಲಿ ದೇವರ ಉಚ್ಚಾರ ಆಗಿದೆ, ಹೃದಯದಲ್ಲಿ ದೇವರ ಆವಿರ್ಭಾವ ಆಗಿಬಿಟ್ಟಿದೆ. ಅದರಿಂದ ಅಲ್ಲಿ ಅಪವಿತ್ರತೆ ಅಂತ ಹೇಳ್ತಕ್ಕಂಥ ಅದರ ಪ್ರಶ್ನೆಯೇ ಇಲ್ಲ. ಆದರೆ ಈ ಬಗೆಯ ಶ್ರದ್ಧೆಯನ್ನ ನಾವು ತಂದುಕೊಳ್ಬೇಕು. ಎಷ್ಟೋ ಜನ ಹೇಳ್ತಾರೆ, ಸ್ತ್ರೀಯರು ಮುಖ್ಯವಾಗಿ, ನಾವು ಹೊರಗಾಗಿದ್ದಾಗ ಜಪ ಮಾಡಬಹುದೇ ಹೇಗೆ ಅಂತ. ಇದೊಂದು ಸಾಮಾನ್ಯವಾದಂತಹ ಪ್ರಶ್ನೆ, ಮೈಲಿಗೆಯ ಒಂದು ಭಾವನೆ. ನಾವು ಜಪ ಮಾಡಿದ್ರೆ ಭಗವಂತನಿಗೆ ಮೈಲಿಗೆ ಆಗೋದಿಲ್ವೇ ಅಂತ ಹೇಳ್ತಕ್ಕಂಥ ಒಂದು ಪ್ರಶ್ನೆ. ಇದಕ್ಕೆ ಎಲ್ಲ ಗುರುಗಳು ಕೂಡ ಉತ್ತರ ಕೊಟ್ಟಿದ್ದಾರೆ, ಅಂದ್ರೆ ಪ್ರೈವೇಟ್ ಆಗಿ ಕೊಟ್ಟಿದ್ದಾರೆ, ಸಾರ್ವಜನಿಕ. ಎಂಥ ಗುರುಗಳಪ್ಪ ಅವರು, ಮೈಲಿಗೆಯಲ್ಲೂ ಕೂಡ ಜಪ ಮಾಡಬಹುದು ಅಂತ ಹೇಳ್ಬಿಟ್ರಲ್ಲ, ಜಪಕ್ಕೆ ರೀತಿ ನೀತಿಗಳೇನಿಲ್ವೇ ಹಾಗೆ ಅಂತ. ಆದರೆ ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ, ಆ ಭಗವಂತನ ನಾಮ ಮಾತ್ರವೇ ನಮ್ಮ ಎಲ್ಲ ಅಪವಿತ್ರತೆಗಳನ್ನು ಹೋಗಲಾಡಿಸಿ ಶುಚಿಗೊಳಿಸುವಂತಹದ್ದು. ಹಾಗಿರುವಾಗ ಅಶುಚಿಯಾಗಿರುವಾಗ ಭಗವನ್ ನಾಮ ಸಂಕೀರ್ತನೆ ಜಪ ಮಾಡಬಾರದು ಅಂತ ಹೇಳಿದ್ರೆ ಏನರ್ಥ? ಭಗವಂತನ ಹೆಸರನ್ನು ಹೇಳಿದ್ರೆ ಅಶುದ್ಧಿ ಆಗುತ್ತೆ ಅಂತ ಹೇಗೆ ಹೇಳಿದ್ರೆ ಹೇಗೆ ಸಾಧ್ಯ? ಆಮೇಲೆ ಸ್ಮಶಾನವಾಸಿಯಾಗಿದ್ದಾನೆ ಶಿವ, ಸ್ಮಶಾನಕ್ಕಿಂತ ಅಶುದ್ಧವಾದಂತಹ ಜಾಗ ಯಾವುದಿದೆ? ಸ್ಮಶಾನದಲ್ಲೇ ವಾಸವಾಗಿದ್ದಾನೆ ಶಿವ, ಆಗಿರುವಾಗ ಅವನಿಗೆ ಅಶುಚಿಯಲ್ಲಿ ಬಂತು. ಅದರಿಂದ ಮಂಗಳಂ ಮಂಗಳಾನಾಂ, ಎಲ್ಲ ಮಂಗಳಗಳಿಗೂ ಮಂಗಳಕರನಾದಂತಹ ಪರಮಾತ್ಮನ ಸ್ಮರಣೆ ಜಪ ಉಚ್ಚಾರ ಮಾಡುವುದರಿಂದ ಶುದ್ಧವಾಗಿ ಬಿಡ್ತದೆ, ಯಾಕಂದ್ರೆ ಅವನ ಅಸ್ತಿತ್ವ ಉಂಟಾಗಿ ಬಿಡುತ್ತದೆ ಅಂತ ಮಾತನ್ನು ನಾವು ಇಲ್ಲಿ ಶ್ರೀರಾಮಕೃಷ್ಣ ವಾಕ್ಯದಿಂದ ತಿಳಿಯಬಹುದಾಗಿದೆ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಭಕ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ, ಬೆಳಗಿನ 9 ಗಂಟೆ ಅಂತ ಬರೀತಾ ಇದ್ದಾನೆ ಮಾಸ್ಟರ್ ಮಾಷಿಯ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷಿಯನಿಗೆ ಮತ್ತು ಉಳಿದ ಭಕ್ತರಿಗೆ ಈಗ ಒಂದು ಮಾತು ಹೇಳ್ತಾ ಇದ್ದಾರೆ. ವಿದ್ವೇಷ ಭಾವ ಒಳ್ಳೆಯದಲ್ಲ. ಶಾಸ್ತ್ರರು ವೈಷ್ಣವರು ವೇದಾಂತಿಗಳು ಪರಸ್ಪರ ಜಗಳ ಕಾಯುತ್ತಾರೆ, ಅದು ಒಳ್ಳೆಯದಲ್ಲ. ಪದ್ಮಲೋಚನ ಪಂಡಿತ ವರ್ಧಮಾನ ರಾಜನ ಆಸ್ಥಾನ ಪಂಡಿತನಾಗಿದ್ದ. ಒಂದು ದಿನ ಸಭೆಯಲ್ಲಿ ವಿಚಾರ ಆರಂಭವಾಯಿತು. ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅಂತ. ಪದ್ಮಲೋಚನ ಒಳ್ಳೆ ಸೂಕ್ತವಾದ ಉತ್ತರ ಕೊಟ್ಟ. ಆತ ಹೇಳಿದ, ಇದರ ಸಂಬಂಧವಾಗಿ ನನಗೇನು ಗೊತ್ತಿಲ್ಲ, ನನಗೆ ಶಿವನ ಪರಿಚಯವೂ ಆಗಿಲ್ಲ ವಿಷ್ಣುವಿನ ಪರಿಚಯವೂ ಆಗಿಲ್ಲ ಅಂತ. ಎಲ್ಲರೂ ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಪರಸ್ಪರ ಜಗಳಾಡ್ಕೊಳ್ತಾ ಇದ್ರೆ, ಅವರೇನೋ ಪ್ರತ್ಯಕ್ಷವಾಗಿ ಶಿವನನ್ನು ನೋಡಿದ್ದಾರೆ, ಶಿವನನ್ನು ನೋಡಿದ್ದಾರೆ, ವಿಷ್ಣುವನ್ನು ನೋಡಿದ್ದಾರೆ. ನೋಡಿಬಿಟ್ಟು ಶಿವ ಎತ್ತರಕ್ಕಿದ್ದಾನೋ ಅಥವಾ ವಿಷ್ಣು ಎತ್ತರಕ್ಕಿದ್ದಾನೋ ಅಥವಾ ಶಿವನಲ್ಲಿ ಜ್ಯೋತಿ ಜಾಸ್ತಿಯೋ ಅಥವಾ ವಿಷ್ಣುವಿನಲ್ಲಿ ಜ್ಯೋತಿ ಕಂಡುಕೊಂಡಿದ್ದಾರೆ. ಕಂಡು ಹಾಗೆ ಒಂದು ತಾರತಮ್ಯ ಜ್ಞಾನದಿಂದ ಹೇಳ್ತಾ ಇದ್ದಾರೆ ಇವನು ದೊಡ್ಡವನು ಅಂತ ಅನ್ನೋ ಹಾಗಿರ್ತದೆ ಅವರು ಮಾತನಾಡಿದ್ರೆ. ಅದಕ್ಕೋಸ್ಕರ ನಿಮ್ಮ ಅವಸ್ಥೆ ಇಂಥದ್ದು ಅಂತ ತೋರಿಸೋದಕ್ಕೋಸ್ಕರ ಪದ್ಮಲೋಚ ಅದನ್ನು ಹೇಳ್ತಾ ಇದ್ದೇನೆ. ನಾನಂತೂ ಕಂಡಿಲ್ಲ ಅವನ ಕುರಿತಾಗಿ ಹೇಗೆ ಹೇಳೋದು ಅಂತ. ಹಾಗಾದ್ರೆ ಅವರು ಕೂಡ ಕಂಡಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಅವರಿಗೆ ಗೊತ್ತಾಗ್ತದಲ್ಲ. ಇಂಥ ಅದ್ಭುತವಾದ ಉತ್ತರವನ್ನು ಕೊಟ್ಟ ಅಂತ ಹೇಳುವುದರ ಮೂಲಕ ಏನನ್ನು ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷವ ಕಂಡಲ್ಲದೆ ಏನು ಹೇಳೋಕೆ ಸಾಧ್ಯವಿಲ್ಲ. ಕಂಡಾಗ ಏನು ಗೊತ್ತಾಗ್ತದೆ, ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ, ಅವನೇ ಇವನು ಇವನೇ ಅವನು ಅಂತ ಗೊತ್ತಾಗ್ತದೆ. ಕಂಡಾಗ ಜಗಳದ ಮಾತು ಬರದೇ ಇಲ್ಲ ಅಲ್ಲಿ. ಈಗ ಶ್ರೀರಾಮಕೃಷ್ಣ ಮಾತು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ವ್ಯಾಕುಲತೆ ಇತ್ತು ಎಂದರೆ ಎಲ್ಲಾ ಮಾರ್ಗದಿಂದಲೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು. ಶೈವ ಮಾರ್ಗ, ವೈಷ್ಣವ ಮಾರ್ಗ, ಶಾಕ್ತ ಮಾರ್ಗ, ಕ್ರೈಸ್ತ ಮಾರ್ಗ ಅಂತನ್ವ ಭೇದ ಬುದ್ಧಿ ಏನು ಬೇಕಿಲ್ಲ. ಪ್ರತಿಯೊಂದು ಮಾರ್ಗವೂ ಕೂಡ ಆ ಒಬ್ಬ ಭಗವಂತನ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಆದರೆ ವ್ಯಾಕುಲತೆ ಇರಬೇಕು ಅಂತನೋ ವಾಕ್ಯವನ್ನು ಹಾಕಿ ಬಳಿಕ ಹೇಳ್ತಾರೆ, ಆದರೆ ನಿಷ್ಠೆ ಬೇಕು. ವ್ಯಾಕುಲತೆ ಇತ್ತು ಎಂದರೆ ಎಲ್ಲಾ ಮಾರ್ಗದಿಂದಲೂ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು, ಆದರೆ ನಿಷ್ಠೆ ಬೇಕು. ನಿಷ್ಠಾಭಕ್ತಿಯ ಇನ್ನೊಂದು ಹೆಸರು ಅವ್ಯಭಿಚಾರ ಭಕ್ತಿ. ಇದು ಅಂದರೆ ಈ ಅವ್ಯಭಿಚಾರ ಭಕ್ತಿ ಅಂದರೆ ಒಂದೇ ಕಾಂಡವಿರುವ ಮರ ನೇರವಾಗಿ ಮೇಲಕ್ಕೆ ಬೆಳೆದು ಹೋದ ಹಾಗೆ. ವ್ಯಭಿಚಾರ ಭಕ್ತಿ ಬುಡದಿಂದಲೇ ನಾಲ್ಕೈದು ಕವಲಿರುವ ಮರದ ಹಾಗೆ. ಗೋಪಿಯರ ನಿಷ್ಠೆ ಅಂಥದು. ಅವರು ಹಳದಿ ಹೂವಿನ ಮಾಲೆ ಹಾಕಿಕೊಂಡಿದ್ದ, ಪೀತಾಂಬರಧಾರಿಯಾಗಿದ್ದ, ನವಿಲುಗರಿಯ ಕಿರೀಟ ಇಟ್ಟುಕೊಂಡಿದ್ದಂತಹ ಗೋವಳ ಕೃಷ್ಣನನ್ನು ಹೊರತು ಬೇರೆ ಯಾರನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಮಥುರೆಯಲ್ಲಿ ರಾಜವೇಷಭೂಷಣನಾಗಿದ್ದಂತಹ, ತಲೆಗೆ ರುಮಾಲು ಸುತ್ತಿದ್ದಂತಹ ಕೃಷ್ಣನನ್ನು ಕಂಡೊಡನೆಯೇ ಗೋಪಿಯರು ತಮ್ಮ ಮುಖಕ್ಕೆ ಸೆರಗು ಎಳೆದುಕೊಂಡರು. ಅವರು ತಮ್ಮೊಳಗೆ ಮಾತನಾಡಿಕೊಂಡರು, ಇವನಾರಪ್ಪ ಇವನು, ಇವನೊಡನೆ ಮಾತುಕತೆಯಾಡಿ ನಾವು ಶ್ರೀಕೃಷ್ಣನಲ್ಲಿ ಇಟ್ಟಿರುವಂತಹ ಏಕನಿಷ್ಠ ಪ್ರೀತಿಯನ್ನು ಕಳೆದುಕೊಂಡು ಬಿಡೋಣವೇ. ಎಷ್ಟು ಸ್ವಾರಸ್ಯವಾಗಿದೆ ಈ ಘಟನೆ. ವಾಪ ಕೃಷ್ಣ ಈ ಬೃಂದಾವನದಲ್ಲಿ ಪಿಳ್ಳಂಗೋವಿ ಕೃಷ್ಣನಾಗಿ ಕಾಣಿಸಿಕೊಂಡಿದ್ದಾನೆ. ಸಾಮಾನ್ಯವಾದ ಉಡುಗೆ ತೊಡಿಗೆ, ನವಿಲುಗರಿ ಇತ್ಯಾದಿ. ಅದೇ ಕೃಷ್ಣ ದ್ವಾರಕೆಗೆ ಹೋಗಿದ್ದಾಗ ರಾಜಕುಮಾರನಂತೆ ವೇಷಭೂಷಣ ಮಾಡಿಕೊಂಡು ಹೊರಗಡೆ ಬಂದರೆ ಈ ಗೋಪಿಕಾಸ್ತ್ರೀಯರನ್ನು ನೋಡೋದಕ್ಕೆ ಗೋಪಿಕಾಸ್ತ್ರೀಯರು ಏನ್ ಮಾಡಿದ್ರಂತೆ, ಮುಖಕ್ಕೆ ಸೆರಗು ಮುಚ್ಚಿಕೊಂಡಂತೆ, ಪರಪುರುಷನನ್ನು ನೋಡದೆ ಅಂತ. ಒಬ್ಬ ಕೃಷ್ಣನನ್ನೇ ಪರಪುರುಷ ಅಂತ ಭಾವಿಸ್ತಾರೆ. ವೇಷದಲ್ಲಿ ವ್ಯತ್ಯಾಸವಾದ ತಕ್ಷಣ ಪರಪುರುಷ ಆಗ್ಬಿಟ್ಟ. ಅಂದ್ರೆ ಆ ಏಕನಿಷ್ಠೆಯ ಪರಾಕಾಷ್ಠೆ ಇದು. ಶ್ರೀರಾಮಕೃಷ್ಣರು ಈ ಉದಾಹರಣೆಯನ್ನು ಮತ್ತೆ ಮತ್ತೆ ಕೊಟ್ಟು ಆ ಅವ್ಯಭಿಚಾರಿಣಿ ಭಕ್ತಿಯನ್ನು ಕುರಿತಾಗಿ ವಿವರಿಸ್ತಾ ಇರ್ತಾರೆ. ಶ್ರೀರಾಮಕೃಷ್ಣರು ಈ ಬಗೆಯ ಅವ್ಯಭಿಚಾರಿಣಿ ಭಕ್ತಿಯನ್ನ ಬಹಳಷ್ಟು ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಕೂಡ ಅವ್ಯಭಿಚಾರಿಣಿ ಭಕ್ತಿ, ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳಿ ಆ ಶಬ್ದ ಬರ್ತದಲ್ಲಿ. ಪ್ರಹ್ಲಾದ ಕೂಡ ಆ ಶಬ್ದವನ್ನು ಉಪಯೋಗಿಸ್ತಾನೆ. ವ್ಯಭಿಚಾರಿಣಿ ಅಂತ ಹೇಳಿದ್ರೆ ಯಾರು ಅಂತನ್ನುವ ಕಲ್ಪನೆ ಮಾಡಿಕೊಂಡ್ರೆ, ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳಿದ್ರೆ ಏನು ಅಂತ ಅನ್ನೋದ್ರ ಭಾವನೆ ಬರ್ತದೆ. ವ್ಯಭಿಚಾರಿಣಿ ಅಂತಂದ್ರೆ ಹಲವು ಗಂಡಸರ ಜೊತೆಯಲ್ಲಿ ಹೋಗ್ತಕ್ಕಂಥವಳು. ಪತಿವ್ರತೆ ಅಂತ ಹೇಳಿದ್ರೆ ಒಬ್ಬನೇ ಪುರುಷ. ಅದನ್ನೇ ಶ್ರೀರಾಮಕೃಷ್ಣರು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, ಸತಿಯು ಪತಿಯ ಮೇಲಿಟ್ಟಿರುವ ಪ್ರೀತಿ ನಿಷ್ಠಾಭಕ್ತಿಯ ನಿದರ್ಶನ. ಆಕೆ ತನ್ನ ಮೈದಂದಿರ ಊಟೋಪಚಾರ ಮೊದಲಾದವುಗಳ ಕಡೆಗೂ ಗಮನ ಕೊಡ್ತಾಳೆ, ಆದರೆ ತನ್ನ ಪತಿಯೊಡನೆ ಮಾತ್ರ ವಿಶೇಷ ಸಂಬಂಧ ಬಿಟ್ಟುಕೊಂಡಿರುತ್ತಾಳೆ. ಅದೇ ರೀತಿಯಾಗಿ ಯಾರು ಬೇಕಾದರೂ ತಮ್ಮ ಸ್ವಧರ್ಮದಲ್ಲಿ ನಿಷ್ಠಾವಂತರಾಗಿರಬಹುದು, ಹಾಗೆಂದು ಅನ್ಯ ಧರ್ಮಗಳನ್ನು ದ್ವೇಷಿಸಕೂಡದು, ಅದಕ್ಕೆ ಬದಲು ಅವುಗಳ ಕಡೆಗೆ ಆದರ ತೋರಿಸಬೇಕು. ಎಷ್ಟು ಸ್ವಾರಸ್ಯಕರವಾದ ಉದಾಹರಣೆಯ ಮೂಲಕ ಈ ಜಗತ್ತಿನಲ್ಲಿ ಕಂಡುಬರುವಂತಹ ಪ್ರಧಾನವಾದ ಒಂದು ಸಮಸ್ಯೆಯನ್ನು ಬಗೆಹರಿಸಿದರು ಶ್ರೀರಾಮಕೃಷ್ಣರು ಅಂತನ್ನೋದನ್ನು ನಾವು ಗಮನಿಸಬೇಕು. ಎಲ್ಲ ಧರ್ಮಗಳಿಗೂ ನಮಸ್ಕಾರ ಮಾಡು, ಎಲ್ಲ ಧರ್ಮಗಳ ಅಧಿದೇವತೆಗೂ ನಮಸ್ಕಾರ ಮಾಡು, ಎಲ್ಲ ದೇವಸ್ಥಾನಗಳಿಗೂ ಹೋಗು, ಎಲ್ಲ ದೇವಸ್ಥಾನಗಳ ದೇವರಿಗೂ ನಮಸ್ಕಾರ ಮಾಡು, ಅಡ್ಡಬೀಳು, ಆದರೆ ನಿನ್ನೆದೆಯ ಪ್ರೀತಿಯನ್ನು ಮಾತ್ರ ನಿನ್ನ ಇಷ್ಟ ದೇವತೆಗೂ ಕೊಡು. ಗಂಡನಿಗೆ ನಾಲ್ಕಾರು ಜನ ಅಣ್ಣ ತಮ್ಮಂದರು, ತಂದೆ ತಾಯಿ, ಹೆಂಡತಿಯಾದವಳು ಆ ಗಂಡನ ಅಣ್ಣ ತಮ್ಮಂದರಿಗೆಲ್ಲರಿಗೂ ಕಾಲು ತೊಳೆಯೋದಕ್ಕೆ ನೀರು ಕೊಡಬೇಕು, ಊಟ ಬಡಿಸಬೇಕು, ಉಪಚಾರ ಮಾಡಬೇಕು, ಅತ್ತೆ ಮಾವಂದ್ರನ್ನು ನೋಡಿಕೊಳ್ಬೇಕು. ಆದರೆ ತನ್ನ ಗಂಡನೊಂದಿಗೆ ಯಾವ ವ್ಯವಹಾರ ಇಟ್ಟುಕೊಂಡಿರ್ತಾಳೋ, ವಿಶೇಷ ವ್ಯವಹಾರ, ಅದನ್ನ ಅವರೊಂದಿಗೆ ಇಟ್ಟುಕೊಳ್ಳುವಂತಿಲ್ಲ ಅಂತನ್ನುವ ಉದಾಹರಣೆಯನ್ನು ಎತ್ತಿಟ್ಟು ನಮಗೆ ಏಕನಿಷ್ಠೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಈಗ ಶ್ರೀರಾಮಕೃಷ್ಣರು ಗಂಗಾ ಸ್ನಾನ ಮಾಡಿ ಕಾಳಿ ದೇವಾಲಯಕ್ಕೆ ಬಂದಿದ್ದಾರೆ. ಅರ್ಚಕನ ಆಸನದ ಮೇಲೆ ಕುಳಿತು ಭಗವತಿಯ ಪಾದಗಳಿಗೆ ಹೂವನ್ನು ಅರ್ಪಿಸಿದರು. ಆಗಾಗ ತಮ್ಮ ತಲೆಯ ಮೇಲೂ ಹೂವು ಇಟ್ಟುಕೊಳ್ಳುತ್ತಾ ಧ್ಯಾನಮಗ್ನರಾಗಿದ್ದಾರೆ. ಪ್ರೇಮಾಭಕ್ತಿ, ಪ್ರೇಮಾಭಕ್ತಿಯಲ್ಲಿ ಇಷ್ಟ ದೇವತೆ ತನ್ನಲ್ಲಿಯೇ ಆವಿರ್ಭಾವಗೊಂಡಿರತಕ್ಕಂಥ ಅನುಭವವಾಗಿ ಆ ಹೂವನ್ನು ತನ್ನ ಮೇಲೆ ಇಟ್ಕೊಂಡಿರ್ತಾನವನು. ಬಹಳ ಹೊತ್ತಾದ ಮೇಲೆ ಮೇಲಕ್ಕೆ ಎದ್ದರು ಅಂತ ಮಾಸ್ಟರ್ ಮಾಷಿಯೇ ಬರೀತಾನೆ. ಈಗ ಭಾವದಿಂದ ತುಂಬಿ ತುಳುಕಾಡುತ್ತಾ ಭಗವತಿಯ ನಾಮೋಚ್ಚಾರಣೆ ಮಾಡುತ್ತಾ ನರ್ತಿಸುತ್ತಿದ್ದಾರೆ. ಮತ್ತೆ ಮತ್ತೆ ಹೇಳುತ್ತಿದ್ದಾರೆ, ಹೇ ಭಗವತಿ, ಹೇ ವಿಪನ್ನಾಶಿನಿ, ಹೇ ದುಃಖ ದುರಿತ ನಿವಾರಿಣಿ, ದೇಹ ಧಾರಣೆ ಮಾಡಿದ್ದೇ ಆದರೆ ವಿಪತ್ತು ದುಃಖ ಇವುಗಳಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ, ಬಹುಶಃ ಅವುಗಳಿಂದ ಪಾರಾಗಲು ಭಗವತಿಯನ್ನು ವಿಪನ್ನಾಶಿನಿ ಎಂಬ ಮಹಾಮಂತ್ರದಿಂದ ಸಂಬೋಧಿಸಿ ಆಕೆಯನ್ನು ವ್ಯಾಕುಲತೆಯಿಂದ ಕರೆಯಬೇಕು ಎಂಬುದಾಗಿ ಸೂಚಿಸುತ್ತಿದ್ದಾರೇನು ಅಂತ ಮಾಸ್ಟರ್ ಮಹರ್ಷಿಯ ಇದನ್ನು ಬರೀತಾನೆ. ಮೊದಲೇನು ಬರೀತಾನೆ ಶ್ರೀರಾಮಕೃಷ್ಣರು, ಹೇ ಭಗವತಿ, ವಿಪನ್ನಾಶಿನಿ, ಹೇ ದುಃಖ ನಿವಾರಿಣಿ ಅಂತ ಹೇಳಿ ನರ್ತನ ಮಾಡಿದ್ರು ಅಂತ ತಿಳಿಸಿದ್ದಲ್ಲದೆ ತನ್ನ ಮಾತನ್ನ ಈಗ ಹೇಳ್ತಾನೆ. ದೇಹ ಧಾರಣೆ ಮಾಡಿದ್ದೆ ಆದರೆ ವಿಪತ್ತು ದುಃಖ ಇವುಗಳಿಂದ ತಪ್ಪಿಸಿಕೊಳ್ಳೋಕೆ ಆಗುವುದಿಲ್ಲ, ಬಹುಶಃ ಅವುಗಳಿಂದ ಪಾರಾಗೋದಕ್ಕೆ ಭಗವತಿಯನ್ನ ವಿಪನ್ನಾಶಿನಿ ಎಂಬ ಮಹಾಮಂತ್ರದಿಂದ ಸಂಬೋಧಿಸಿ ಆಕೆಯನ್ನು ವ್ಯಾಕುಲತೆಯಿಂದ ಕರೆಯಬೇಕು. ಸ್ವಯಂ ಮಾಸ್ಟರ್ ಮಹಾಶಯ ಕೂಡ ಎಂತೆಂಥ ಕಷ್ಟ ಪರಂಪರೆಗಳಿಗೆಲ್ಲ ಸಿಕ್ಕಿದ್ದ ಅಂತ ಅನ್ನೋದನ್ನ ಅವನ ಜೀವನ ಅಧ್ಯಯನದಿಂದ ನಾವು ತಿಳಿದುಕೊಳ್ಳಬಹುದಾಗುತ್ತೆ. ಸ್ವಯಂ ಶ್ರೀರಾಮಕೃಷ್ಣರೇ ಅವನನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡ್ತಾರೆ. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ವಿಪನ್ನಾಶಿನಿ, ದುಃಖ ದುರಿತ ನಿವಾರಿಣಿ ಅಂತ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ಆ ಶಬ್ದಗಳ ಮೂಲಕ ಮನುಷ್ಯರ ಕಷ್ಟವನ್ನು ಈ ರೀತಿಯಲ್ಲಿ ಪರಿಹರಿಸಬೇಕಾದವಳು ನೀನೇ ಅನ್ನೋದನ್ನು ಸೂಚಿಸ್ತಾ ಇದ್ದಾರೇನು ಅಂತ ಅವನು ನಮಗೆ ಸೂಚಿಸ್ತಾ ಇದ್ದಾನೆ. ನಿಜಕ್ಕೂ ಕೂಡ ಭಗವತಿಯನ್ನು ನಾವು ಭಗವತಿ ಭಗವತಿ ಅಂತಂದ್ರೆ ನಮ್ಮ ಅಮ್ಮ, ಅಮ್ಮನನ್ನು ನಾವು ನಮ್ಮೆಲ್ಲರ ಕಷ್ಟ ನಿವಾರಣೆಗೆ ಹತ್ತು ಕರೆದುಕೊಳ್ಳಬೇಕಾಗ್ತದೆ. ಅವಳಲ್ಲದೆ ನಮ್ಮ ಕಷ್ಟವನ್ನು ಪರಿಹರಿಸುವವರು ಇನ್ನಾರು? ಯಾವ ಮನುಷ್ಯರು ಕೂಡ ಕೆಲವಾರು ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಬಹುದು ಅಷ್ಟೆ, ಇನ್ನು ಕೆಲವು ಕಷ್ಟಗಳು ಬರುತ್ತವೆ, ಅವುಗಳನ್ನು ಹೋಗಲಾಡಿಸುವುದಕ್ಕೆ ದೈವೀ ಶಕ್ತಿಯಲ್ಲದೆ ಮಾನುಷ ಶಕ್ತಿಯಿಂದ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವೇ ಬಗೆ ಬಗೆಯಿಂದ ಭಗವತಿಯನ್ನ ಸ್ತುತಿ ಮಾಡಲಾಗುತ್ತದೆ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ಹೇಳಿ, ನಮೋ ಗೌರಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ. ಪರಮಹಂಸರು ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕುಳಿತಿದ್ದಾರೆ. ರಾಖಾಲ್ ಮಾಸ್ಟರ್ ಮಹಾಶಯ, ನಕುರ ವೈಷ್ಣವ ಹಾಗೂ ಮತ್ತಿತರ ಭಕ್ತರು ಅವರೊಂದಿಗೆ ಇದ್ದಾರೆ. ಕಳೆದ 23-24 ವರ್ಷಗಳಿಂದಲೂ ಪರಮಹಂಸರಿಗೆ ಈ ನಕುರ ವೈಷ್ಣವ ಗೊತ್ತಿದ್ದಾನೆ. ಆತ ಗೌರಾಂಗನ ಭಕ್ತ. ಆತನಿಗೊಂದು ಚಿಕ್ಕ ಅಂಗಡಿ ಇದೆ. ಪರಮಹಂಸರು ಮೊದಲು ಅಂದರೆ ಕಾಮಾರಪುಕುರದಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನ ಆ ಅಂಗಡಿಗೆ ಹೋಗ್ಬಿಟ್ಟು ಬರ್ತಾ ಇದ್ರು. ಶ್ರೀರಾಮಕೃಷ್ಣರು ಈಗ ಭಾವಾವಿಷ್ಟರಾಗಿಯೇ ಹಾಡ್ತಾ ಇದ್ದಾರೆ, ದೇವಿಯ ಮೇಲೆ ಹಾಡ್ತಾ ಇದ್ದಾರೆ, ದೇವಿಯ ದರ್ಶನ ಮಾಡಿಕೊಂಡು ದೇವಿಯ ಭಾವದಿಂದ ರಂಜಿತರಾಗಿ ದೇವಿಯ ಹಾಡನ್ನ ಹಾಡ್ತಾ ಇದ್ದಾರೆ. ಸದಾನಂದಮಯಿ ಕಾಲಿ ಮಹಾಕಾಲೇರ್ ಮನ ಮೋಹಿನಿ, ಅಪನಿ ನಾಚೋ ಅಪನಿ ಗಾವೋ ಅಪನಿ ದಾವೋ ಮಾ ಕರತಾಲಿ. ಅಮ್ಮ ನೀನು ಸದಾ ಆನಂದವಾಗಿರುವವಳು, ಮಹಾಕಾಲನ ಪತ್ನಿ ನೀನು, ಅವನ ಮನಸ್ಸನ್ನು ಅಪಹರಿಸಿದವಳು ನೀನು. ಅಪನಿ ನಾಚೋ ಅಪನಿ ಗಾವು, ನೀನೇ ಹಾಡ್ತಾ ಇರ್ತೀಯ, ನೀನೇ ಕುಣಿತಾ ಇರ್ತೀಯ, ನೀನೇ ಹಾಡ್ತಾ ಇರ್ತೀಯ, ಮತ್ತು ನೀನೇ ಚಪ್ಪಾಳೆ ತಟ್ತಾ ಇದೀಯ. ಹಾಡುವವಳು ನೀನೇ, ಕುಣಿಯುವವಳು ನೀನೇ, ಚಪ್ಪಾಳೆ ತಟ್ಟುವವಳು ನೀನೇ. ಅಪನಿ ಅಂದ್ರೆ ನೀನು ಅಂತ ಅರ್ಥ ಅಲ್ಲಿ. ಅಮ್ಮ ಆದಿಭೂತ ನೀನು, ಸಕಲಭೂತ ಪಂಚಭೂತಗಳಿಗೂ ಹಿಂದೆ ಇರ್ತಕ್ಕಂಥವಳು ಆದಿಭೂತ ಸನಾತನಿ, ಮೊಟ್ಟ ಮೊದಲಿಂದ ಇರುವವಳು ನೀನೊಬ್ಳೇ. ನೀನು ಶೂನ್ಯ ರೂಪ, ನಿನಗೊಂದು ರೂಪ ಅಂತ ಇಲ್ಲ. ಆದರೆ ಶಶಿ ಭಾಲಿ, ಶಶಿ ಅಂದ್ರೆ ಚಂದ್ರ, ಭಾಲಿ ಅಂದ್ರೆ ಹಣೆ, ಹಣೆಯ ಮೇಲೆ ಚಂದ್ರನನ್ನ ಉಳ್ಳವಳು. ರೂಪ ಇಲ್ಲ ನಿನಗೆ, ಆದ್ರೆ ಚಂದ್ರ ಇದಾನಲ್ಲಿ. ಅಮ್ಮ ಒಂದು ಪ್ರಶ್ನೆ ಕೇಳ್ತೇನೆ ನಿನ್ನ, ಬ್ರಹ್ಮಾಂಡ ಚಿಲೋನ ಜೊಖೋನ್ ಮುಂಡಮಾಲ ಕೊತಾಯ್ಪೇಲಿ. ಅಮ್ಮ ನೀನು ಈ ನರಮುಂಡ ಮಾಲೆಯನ್ನು ಧರಿಸಿಕೊಂಡಿದ್ಯಲ್ಲ ಅದು ಸರಿಯೇ, ಆದ್ರೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಬೇಕಾದ್ರೆ ಮೊದಲೇ ಈ ಮಾಲೆ ಇತ್ತೋ? ಹಾಗಾದ್ರೆ ಆ ಬ್ರಹ್ಮಾಂಡ ಇಲ್ಲದೆ ಇರುವಾಗ ನರರೇ ಇರ್ಲಿಲ್ವಲ್ಲ, ಹಾಗ ನಿನಗೆ ಈ ಮುಂಡ ಮಾಲೆ ಎಲ್ಲಿ ಸಿಕ್ತಮ್ಮ? ಅಮ್ಮ ಶೋಭೆ ಮಾತ್ರ ತುಮಿ ಯಂತ್ರಿ ಅಮ್ರ ತೋಮಾರ್ ಚಂತ್ರೆ ಚಲಿ. ಅಮ್ಮ ನಾವೆಲ್ಲ ಬರೀ ನಿಮಿತ್ತ ಮಾತ್ರ, ನಿನ್ನ ತಾಳಕ್ಕೆ ಸರಿಯಾಗಿ ನಾವೆಲ್ಲ ಕುಣಿತಾ ಇದ್ದೇವೆ. ಜಮ್ನಿ ನಾಚಾವ್ ತೆಮ್ನಿ ನಾಚಿಮ, ನೀನು ಹ್ಯಾಕ್ ಕುಣಿಸ್ತೀಯೋ ಹಾಗೆ ನಾವು ಕುಣಿತೀವಿ. ಜಮ್ನಿ ಬೋಲಾವ್ ತೆಮ್ನಿ ಬೋಲಿ, ನೀನು ಹ್ಯಾಗ ಮಾತಾಡ್ತೀಯೋ ಹಾಗೆ ಮಾತಾಡ್ತೀವಿ. ಅಮ್ಮ ಈ ಅಶಾಂತ ಕಮಲಾಕಾಂತ ದಿಯೇ ಬೋಲೆ ಮಾ ಗಲಾಗಾಲಿ. ಕಮಲಾಕಾಂತ ಅಂದ್ರೆ ಬರೆದವನು, ನೀ ಹಾಡನ್ನ ಬರೆದಂತಹ ಭಕ್ತ ಕವಿ. ಏನ್ ಬರಿತಾ ಇದ್ನೇ ಅಮ್ಮ, ನಾನು ಅಶಾಂತನಾಗ್ಬಿಟ್ಟಿದ್ದೇನೆ, ನೀನು ನನಗೆ ದರ್ಶನ ಕೊಡ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ ನೀನು, ನನ್ ಕೋಪ ಬರ್ತಾ ಇದೆ, ಕೋಪ ಬಂದ್ರೆ ನಾನು ಸುಮ್ಮನೆ ಇರುವವನಲ್ಲ. ದಿಯೇ ಬೋಲೆ ಮಾ ಗಾಲಾಗಾಲಿ, ಚೆನ್ನಾಗಿ ನಿನ್ನ ಬೈದ್ ಹಾಕ್ಬಿಡ್ತೀನಿ. ಗಲಾಗಾಲಿ ಅಂದ್ರೆ ಬೈಯೋದು, ಚೆನ್ನಾಗಿ ನಿನ್ ಬೈದ್ ಹಾಕ್ಬಿಡ್ತೀನಿ. ಶೋರ್ಬ ನಾಶಿ ಧೊರೆ ವಶಿ, ನೀನ್ ಎಲ್ಲರನ್ನ ನಾಶ ಮಾಡುವವಳು, ಕೈಯಲ್ಲಿ ಯಾವಾಗಲೂ ಖಡ್ಗ ಹಿಡ್ಕೊಂಡೇ ಇರ್ತೀಯ. ಧರ್ಮ ಧರ್ಮ ದೂಟೋ ಖೇಲಿ, ಧರ್ಮ ಅಧರ್ಮ ಅಂತನ್ನುವ ಎರಡನ್ನೂ ಕೂಡ ಈ ಜಗತ್ತಿನಲ್ಲಿ ಇಟ್ಟು ಲೀಲೆಯನ್ನು ಮಾಡ್ತಾ ಇದೀಯ. ಅಂತಹ ತಾಯಿ ನೀನು ಆನಂದಮಯ್ಯಮ್ಮ. ಶೋದಾನಂದಮಯಿ ಕಾಲಿ ಮಹಾಕಾಲೇರ್ ಮನ್ಮೋಹಿನಿ, ಶೋದಾನಂದಮಯಿ ಕಾಲಿ ಮಹಾಕಾಲೇರ್ ಮನ್ಮೋಹಿನಿ, ಅಪನಿ ನಾಚ ಅಪನಿ ಗಾವ ಮಾ, ಅಪನಿ ನಾಚ ಅಪನಿ ಗಾವ ಮಾ, ಅಪನಿ ದಾವ ಮಾ ಕರತಾಲಿ. ಶೋದಾನಂದ ಮೋಹಿ ಕಾಲಿ ಮಹಾಕಾಲೇರ್ ಮನ ಮೋಹಿನಿ, ಶೋದಾನಂದ ಮೋಹಿ ಕಾಲಿ. ಆದಿಭೂತ ಶನಾತನಿ ಶುನರೂಪ ಶಶಿ ಭಾಲಿ, ಆದಿಭೂತ ಶ ಶನಾತನಿ ಶನರೂಪ ಶಶಿ ಬಾಲಿ ಬ್ರಹ್ಮಾಂಡ ಚಿಲ ನ ಜಕ ಮುಂಡಮಾಲ ಕಥಾಯ ಪೇಲಿ ಶೋದಾನಂದ ಮೈ ಕಾಲಿ ಮಹಾಕಾಲಿರ್ ಮನ ಮೈ ನಿಶೋದಾನಂದ ಮೈ ಕಾಲಿ ಶೋಭೆ ಮಾತ್ರ ತುಮಿ ಜಂತ್ರಿ ಅಮೃತೋ ಮರ ತಂತ್ರಿ ಚಲಿ ಜೆಮ್ನಿ ನಾಚ ತೆಮ್ನಿ ನಾಚಿಮಾ ಜೆಮ್ನಿ ಬೋಲಾವ್ ತೆಮ್ನಿ ಬೋಲಿ ಅಶಾಂತ ಕಮಲಕಾಂತ ದಿಯೆ ಬೋಲೆ ಮಗಲ ಗಾಲಿ ಅಶಾಂತ ಕಮಲಕಾಂತ ದಿಯೆ ಬೋಲೆ ಮಗಲ ಗಾಲಿ ಸರ್ವನಾಶಿ ಧರೆ ಅಶಿ ಧರ್ಮ ಧರ್ಮ ದುಟ ಖೇಲಿ ಶದಾನಂದ ಮೈ ಕಾಲಿ ಮಹಾಕಾಲಿರ್ ಮನ ಮೈನಿ ಶದಾನಂದ ಮೈ ಕಾಲಿ ಶ್ರೀರಾಮಕೃಷ್ಣರು ಇನ್ನೂ ಅದೇ ಭಾವದಲ್ಲಿ ಇದ್ದಾರೆ, ತಾಯಿಯ ಭಾವದಲ್ಲಿ ಇದ್ದಾರೆ. ಪುನಃ ಇನ್ನೊಂದು ಹಾಡನ್ನು ಹಾಡ್ತಾ ಇದ್ದಾರೆ. ಅಮಾರ್ ಮಾ ತ್ವಂ ಹಿ ತಾರಾ, ಅಮ್ಮ ನೀನೇ ಜಗತ್ತಿನ ಜನರನ್ನೆಲ್ಲರನ್ನೂ ಕೂಡ ಈ ಬಂಧನದಿಂದ ಪಾರ ಮಾಡತಕ್ಕಂಥವಳು ನೀನೇ. ತುಮಿ ತ್ರಿಗುಣಧರ ಪರಾತ್ಪರ, ಅಮಿ ಜಾನಿ ನನಗೂ ಗೊತ್ತು ಅಮ್ಮ ನೀನು ದೇನು ದಯಾಮಯಿ, ದೀನರಲ್ಲಿ ದಯ ಉಳ್ಳವಳು ನೀನು, ಇದು ನನಗ್ ಗೊತ್ತು. ತುಮಿ ದುರ್ಗಮೆತೆ ದುಃಖಹರ, ಎಂಥೆಂಥ ಕಷ್ಟಗಳಿಂದಲೂ ಕೂಡ ನಮ್ಮನ್ನು ಪಾರ ಮಾಡಬಲ್ಲವಳು ಅಂತ ಹೇಳ್ತಕ್ಕಂಥದ್ದು ಕೂಡ ನನಗ್ ಗೊತ್ತು. ಯಾತಕ್ಕೆ ತುಮಿ ಜ್ವಲೆ ತುಮಿ ಸ್ಥಳೆ ತುಮಿ ಆದ್ಯ ಮೂಲೆ ಗೋಮ, ಅಮ್ಮ ನೀನು ಜಲದಲ್ಲೂ ಇದೀಯ ನೆಲದಲ್ಲೂ ಇದೀಯ, ನೀನೇ ಸ್ವತಃ ಆದ್ಯ ಶಕ್ತಿಯಾಗಿಯೂ ಇದೀಯ. ಸರ್ಬಘಟೆ ಅರ್ಘ್ಯ ಪುಟೆ ಸಾಕಾರ ಆಕಾರ ನಿರಾಕಾರ ಶಬ್ ತುಮಿ, ಅಮ್ಮ ಸಕಲ ಜೀವರಾಶಿಗಳ ಹೃದಯದಲ್ಲಿ ಇರತಕ್ಕಂಥವಳು ನೀನೆ. ಶರೀರ ಅಂತ ಹೇಳ್ತಕ್ಕಂಥ ಒಂದೊಂದು ಘಟದ ಒಳಗಡಿಯೂ ಇರುವವಳು ನೀನೆ. ಸಾಕಾರವಾಗಿರುವವಳು ನೀನೆ, ನಿರಾಕಾರವಾಗಿರುವವಳು ನೀನೆ. ಅಮ್ಮ ಸಂಧ್ಯಾಕಾಲವೂ ನೀನೆ, ಗಾಯತ್ರಿ ದೇವಿಯೂ ನೀನೆ, ಜಗದ್ಧಾತ್ರಿಯೂ ನೀನೆ. ಯಾರು ವ್ಯಾಕುಲತೆಯಿಂದ ನಿನ್ನನ್ನು ಕರೀತಾರೋ, ಅಕುಲೇರ ತ್ರಾಣಕರ್ತ್ರಿ, ವ್ಯಾಕುಲದಿಂದ ಕರೀತಕ್ಕಂಥವರಿಗೆ ಶಕ್ತಿಯನ್ನು ಕೊಟ್ಟು ಪಾರು ಮಾಡತಕ್ಕಂಥವಳು ಸದಾಶಿವನ ಹೆಂಡತಿ ನೀನು. ಅಮಾರಮ್ಮ ತ್ವಂ ಹಿ ತಾರಾ, ತುಮಿ ತ್ರಿಗುಣಧರ ಪರಾತ್ಪರಮ್ಮ ತ್ವಂ ಹಿ ತಾರಾ, ಅಮಾರಮ್ಮ ತ್ವಂ ಹಿ ತಾರಾ. ಜಾನಿ ಮಾ ದೀನ ದಯಾ ಮೋಯ, ಅಮಿ ಜಾನಿ ಮಾ ದೀನ ದಯಾ ಮೋಯ, ತುಮಿ ದುರ್ಗಮೆತೆ ದುಃಖ ರಾಮ ತುಮಿ ತಾರಾ, ಅಮರ ಮಾ ತುಮಿ ತಾರಾ. ಬೋಲೆ ಗೋಮಾ ತುಮಿ ಜಾಲೆ ತುಮಿ ಸ್ಥಾಲೆ ತುಮಿ ಆದ್ಯ ಬೋಲೆ ಗೋಮಾ ಅಚು ಶರ್ವ ಘಟೆ ಅರ್ಘ್ಯ ಪುಟೆ ಅಚು ಸರ್ವ ಘಟೆ ಅರ್ಘ್ಯ ಪುಟೆ ಸಾಕಾರ ಆಕಾರ ನಿರಾಕಾರ ಮಾ ತುಮಿ ತಾರಾ ಅಮರ ಮಾ ತುಮಿ ತಾರಾ ತುಮಿ ತುಮಿ ಗಾಯತ್ರಿ ತುಮಿ ಜಗದಾತ್ರಿ ಗೋಮಾ ತುಮಿ ಸಂಧ್ಯಾ ತುಮಿ ಗಾಯತ್ರಿ ತುಮಿ ಜಗದಾತ್ರಿ ಗೋಮಾ ಅಕುಲೆ ಪರಮಹಂಸರು ಭಗವತಿಯ ಸಂಬಂಧವಾಗಿ ಇನ್ನೂ ಕೆಲವು ಹಾಡುಗಳನ್ನು ಹಾಡಿದರು ಅಂತ ಮಾಸ್ಟರ್ ಮಾಷೆಯ ಬರೀತಾ ಇದ್ದಾನೆ. ಭಗವತ್ ಪ್ರೇಮದಿಂದ ವಿಭೋರರಾದಂತಹ ಶ್ರೀರಾಮಕೃಷ್ಣರು ಒಂದು ಹಾಡು ಎರಡು ಹಾಡುಗಳಿಗೆಲ್ಲ ತೃಪ್ತರಾಗದೇನೇನೆ ಒಂದೇ ಸವನಿ ಭಗವತಿಯ ನಾಮ ಸಂಕೀರ್ತನೆಯಲ್ಲಿ ಮುಳುಗಿದ್ದಾರೆ. ಬಳಿಕ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಸಂಸಾರಿಗಳೆದುರಿಗೆ ಕೇವಲ ಈ ಜೀವನದ ದುಃಖದ ವಿಷಯವಾಗಿಯೇ ಮಾತನಾಡುವುದು ಒಳ್ಳೆಯದಲ್ಲ, ಅವರಿಗೆ ಬೇಕಾಗಿದೆ ಆನಂದ. ಯಾವಾಗಲೂ ಬಡತನದಲ್ಲೇ ಇರುವವನು ವಿಧಿ ಇಲ್ಲದೆ ಒಂದೆರಡು ದಿನ ಉಪವಾಸ ಮಾಡಬೇಕಾಗಿ ಬಂದರೂ ಮಾಡಬಲ್ಲ. ಆದರೆ ಯಾರು ಊಟ ಒಂದೆರಡು ನಿಮಿಷ ತಡವಾಗಿ ಬಿಟ್ರೆ ಬಹಳ ಸಂಕಟಕ್ಕೆ ಒಳಗಾಗಿ ಬಿಡ್ತಾರೋ ಅವರ ಮುಂದೆ ಈ ಜೀವನದ ದುಃಖ ಕಷ್ಟಗಳ ಸಂಬಂಧವಾಗಿ ಮಾತನಾಡುವುದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತ ಇದ್ದಂತಹ ಕೆಲವು ಗೃಹಸ್ಥರಿಗೆ ಭಗವದ್ ಆನಂದವನ್ನು ಕೊಡುವಂತಹ ಉದ್ದೇಶದಿಂದ ಭಗವದ್ಭಾವದಿಂದ ಆ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಆ ಕಾರ್ಯವನ್ನು ಸಾಧಿಸ್ತಾರೆ. ಬಳಿಕ ತಾವು ಅಷ್ಟೊತ್ತು ಆ ಭಕ್ತರ ಮುಂದೆ ಹಾಡಿದ್ಯಾಕೆ ಅಂತನ್ನೋದಕ್ಕೂ ವರ್ಣನೆಯನ್ನು ಕೊಡ್ತಾರೆ. ಯಾವಾಗಲೂ ಉಪವಾಸವೇ ಅಭ್ಯಾಸವಾಗಿರ್ತಕ್ಕಂತಹ ಬಡವರಿದ್ದಾರಲ್ಲ, ಅವರಿಗೆ ಒಂದೆರಡು ಸಲ ಜಾಸ್ತಿ ಉಪವಾಸ ಹಾಕಿದರೂ ಕೂಡ ತಡ್ಕೊಳ್ಬಲ್ರು. ಆದರೆ ಅರ್ಧಂಬರ್ಧ ಊಟ ಮಾಡಿದಂತಹ ಅಭ್ಯಾಸ ಇರತಕ್ಕಂಥವರಿಗೆ ಅಥವಾ ದಿನಂಪ್ರತಿ ಒಂದು ಸ್ವಲ್ಪವಾದರೂ ಊಟ ಮಾಡಿದಂತಹ ಅಭ್ಯಾಸವಿರತಕ್ಕಂಥವರಿಗೆ ಒಂದು ಎರಡು ಗಂಟೆ ಕಾಲ ಊಟ ಲೇಟ್ ಆಯಿತು ಅಂತ ಹೇಳಿದರೆ ಅವ್ರಿಗೆ ತಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಅವ್ರಿಗೆ ಬೇಗ ಊಟ ಕೊಟ್ಬಿಡಬೇಕು ಅಂತ. ಅಂದರೆ ಸಂಸಾರಿಗರು ಅಂತ ಹೇಳ್ತಕ್ಕಂಥವರು ಬಹಳ ಕಷ್ಟದಲ್ಲಿದ್ದಾರೆ, ಅವರಿಗೆ ಇನ್ನಷ್ಟು ಕಷ್ಟದ ಮಾತುಗಳನ್ನು ಸಂಕಟದ ಮಾತುಗಳನ್ನು ಹೇಳಿ ಅವ್ರನ್ನ ಗೋಳೊಯ್ಕೊಳ್ಬಾರದು. ಅವರಿಗೆ ಭಗವದ್ ಆನಂದದ ಕುರಿತಾಗಿಯೇ ಹೇಳ್ತಾ ಅವ್ರನ್ನ ಪ್ರಪಂಚದ ಕಷ್ಟವನ್ನು ಮರೆಯುವಂತೆ ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ಆ ಹಾಡುಗಳನ್ನೆಲ್ಲ ಅವರು ಹೇಳಿದ್ರಂತೆ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ, ಎಷ್ಟು ಸ್ವಾರಸ್ಯವಾಗಿದೆ. ನಾವು ನಮ್ಮ ಸಂಕಟಗಳನ್ನು ಮರೆಯೋದಕ್ಕೆ ಸಂಕಟಗಳ ಕುರಿತಾಗಿಯೇ ಚಿಂತೆ ಪಡೋದ್ರಿಂದ ಸಾಧ್ಯವಾಗೋದಿಲ್ಲ. ಆ ಸಂಕಟಗಳನ್ನು ಇನ್ನೊಬ್ಬರ ಹತ್ರ ಎಷ್ಟು ತೋಡಿಕೊಂಡ್ರೂ ಕೂಡ ನಾವು ಆ ಇನ್ನೊಬ್ಬನನ್ನು ಸಂಕಟಕ್ಕೆ ಗುರಿ ಪಡುತ್ತೇವೆಯೇ ವಿನಃ ನಮ್ಮ ಸಂಕಟ ಏನೂ ಕಡಿಮೆ ಆಗೋದಿಲ್ಲ. ಮತ್ತು ಆ ಸಂಕಟವನ್ನು ಹೇಳಿ ಹೇಳಿ ಅದನ್ನು ಬಾಯ್ಪಾಠ ಮಾಡಿಬಿಟ್ಟು ಇನ್ನು ಮೂರನೆಯವರಿಗೆ ಹೇಳಕ್ಕೆ ಹೊರಟ್ಬಿಡ್ತೀವಿ ಅಷ್ಟೇನೆ. ಆದ್ರಿಂದ ಈ ಸಂಕಟವನ್ನು ಮರೆಯೋದಕ್ಕೆ ಉಪಾಯ ಏನಪ್ಪಾ ಅಂತಂದ್ರೆ ಭಗವನ್ ನಾಮ ಸಂಕೀರ್ತನೆಯನ್ನು ಗಟ್ಟಿಯಾಗಿ ಹಾಡ್ತಾ ಅದರಲ್ಲೇ ಮುಳುಗಿ ಹೋಗ್ತಕ್ಕಂತಹದ್ದು. ಆ ಮೂಲಕ ನಾವು ಭಗವದ್ ಆನಂದದಲ್ಲಿ ಮುಳುಗತಕ್ಕಂತಹದ್ದು. ಮತ್ತೆ ಅದಾಗಲೇ ಹೇಳಿದ್ರಲ್ಲ, ಭಗವನ್ ನಾಮಕ್ಕೂ ಭಗವಂತನಿಗೂ ಅಭೇದ ಅಂತ. ಯಾವಾಗ ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳತಕ್ಕಂತಹದ್ದು ಬಹಳ ಉತ್ಸಾಹದಿಂದ ಅರ್ಥಪೂರ್ವಕವಾಗಿ ನಡೀತದೋ ಅಲ್ಲಿ ಭಗವಂತನ ಆವಿರ್ಭಾವವೇ ಆಗಿಬಿಡುತ್ತದೆ. ಅಂತಹ ಭಗವಂತನ ಸನ್ನಿಧಿಯಲ್ಲಿ ನಮಗೆ ಗೊತ್ತಿಲ್ಲದಿದ್ರೂ ಕೂಡ ನಮ್ಮ ಈ ಒಂದು ಮಂದ ಬುದ್ಧಿಗೆ ಗೋಚರವಾಗದೆ ಹೋದರೂ ಕೂಡ ಅವನಲ್ಲಿ ಇದ್ದಾನೆ ಅಂತ ಹೇಳತಕ್ಕಂತಹ ಮಾತನ್ನ ಆ ಶ್ರೀರಾಮಕೃಷ್ಣ ಮಾತಿನ ಮೇಲೆ ವಿಶ್ವಾಸ ಇಡುವುದರ ಮೂಲಕ ಭಾವಿಸ್ತಾ ಭಾವಿಸ್ತಾ ಭಗವಂತನ ಜೊತೆಯಲ್ಲಿಯೇ ನಾವೀಗ ಇದ್ದೇವೆ, ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥ ಈ ಒಂದು ಭಾವದಿಂದ ನಾಮ ಸಂಕೀರ್ತನೆಯನ್ನು ಮಾಡ್ತಾ ನಾವು ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಕ್ಕ ಒಂದು ದಿವ್ಯವಾದ ಬೋಧೆ ನಮಗಿಲ್ಲಿ ಸಿಗ್ತದೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.